ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35. ಆಕಾಶವಾಣಿ ಹಾಸನ FM. ಕೃಷಿ ರಂಗ. ಆತ್ಮೀಯ ರೈತ ಬಾಂಧವರಿಗೆಲ್ಲ ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕೃಷಿರಂಗದಲ್ಲಿ ಅರಳಿಕಟ್ಟಿ, ನಂತರ ಪರಿಸರ ಪ್ರಿಯ ಕೃಷಿ ಕ್ರಮಗಳನ್ನು ಪರಿಚಯಿಸುವ ರೈತರಿಗೆ ಸಲಹೆ ಹಾಗೂ ಹವಾಮಾನ ವರದಿ ಮತ್ತು ಪೇಟೆ ಧಾರಣೆಗಳನ್ನು ಕೇಳಬಹುದು. ನಮ್ಮೆಲ್ಲಾ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಿಸಾನ್ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಅರಳಿಕಟ್ಟೆ ಪ್ರಸ್ತುತ ಕೃಷಿ ಚಟುವಟಿಕೆಗಳ ಕುರಿತ ಮಾತುಕತೆಯನ್ನು ಕೇಳೋಣ. ಭಾಗವಹಿಸುತ್ತಾರೆ ಅರಕಲಗೂಡು ವಿ ಮಧುಸೂದನ್, ಗೋರಾ ರವಿಶಂಕರ್ ಹಾಗೂ ಹೆಚ್ ಮೋಹನಾಕ್ಷಿ. ಏ ಬಾಬಾ, ಇಲ್ಲಿ ನೀನು ಒಳಗಡೆ ಕುತ್ಕೊಂಡು ಹಿಂಗೆ ಸುಮ್ನೆ ಕುತ್ಕೊಂಡ್ರೆ ಆಗಕ್ಕಿಲ್ಲ, ಒಳ್ಳೆ ಮಳೆ ಬೇರೆ ಆಗೈತೆ. ನಾನು ಈಗೊಂದು 15 ದಿನದಲ್ಲೇ ಅಣ್ಣ ಹಿಂಗೆ ಹೇಳಿದ್ದೆ. ಏನಂತ ಹುಸಿ ನಂಬರ್ ಕೊಡು, ನೀನ್ ಸಿಗ್ಲಿಲ್ಲ ಅಂತಂದ್ರೆ ನಾನಾದ್ರೂ ಫೋನ್ ಮಾಡ್ಕೊಂಡು ಟ್ರ್ಯಾಕ್ಟರ್ ಅವ್ರ ಕರೆಸ್ತೀನಿ, ಹುಕ್ಕಿ ಹಾಕ್ಸ್ಬೇಕು ಅಂತ ಹೇಳಿದ್ದೆ. ಅವನು ಒಂದೆರಡು ಹುಕ್ಕಿ ಹಾಕ್ಸ್ಕೊಟ್ಟ, ಆದ್ರೂ ಸಾಕಾಗ್ಲಿಲ್ಲ, ಇನ್ನೊಂದೆರಡು ಹುಕ್ಕಿ ಹಾಕ್ಸ್ಬೇಕು, ಒಳ್ಳೆ ಮಳೆ ಬೇರೆ ಆಗಿತ್ತು. ಸಂಕ್ರಣ ಅಯ್ಯೋ, ಆ ಟ್ರ್ಯಾಕ್ಟರ್ ಆನಂದಂಗೆ ಹುಸಿ ಇಲ್ಲಪ್ಪ, ಫೋನ್ ಮಾಡಿದ್ರೆ ಎತ್ತಕ್ಕೆ ಇಲ್ಲ ಅಂತೀನಿ. ಅವನು ಯಾಕೆ ಫೋನ್ ಎತ್ತಕ್ಕಿಲ್ಲ ಗೊತ್ತಾ ಮೀನಕ್ಕ? ಟ್ರ್ಯಾಕ್ಟರ್ ಓಡಿಸ್ತಾ ಇರ್ತಾನ, ಜೇಬಳಿ ಪಡಿಕೊಂಡಿರ್ತಾನೆ. ಈ ಟ್ರ್ಯಾಕ್ಟರ್ ಉಳ್ಬೇಕಾದ್ರೆ ಗಡಗಡಗಡ ಅಂತದಲ್ಲ, ಕೇಳಿದ್ರು ಟ್ರ್ಯಾಕ್ಟರ್ ಗಡಗಡ ಅಂತಾಯ್ತು, ಜೇಬಲ್ಲಿರೋ ಮೊಬೈಲ್ ಗಡಗಡ ಅಂತಾಯ್ತು, ಗೊತ್ತಾಕೊಲ್ವಲ್ಲ. ನೀನು ಅವನ್ನೇ ವಹಿಸ್ಕೊಂಡ್ ಮಾತಾಡ್ತೀಯ ತಗ. ವಹಿಸ್ಕೊಳ್ಳೋದು ಸೈಲೆಂಟ್ ಮೋಡು ಅಂತಾರಲ್ಲಪ್ಪ, ಅದ್ರಲ್ಲಿ ಇರಕಲ್ವಾ ಫೋನ್, ಒಮ್ಮೊಮ್ಮೆ ಅದಕ್ಕೆ ಗೊತ್ತಾಕಲ್ಲ ಅಂತ ಗೊತ್ತು. ಆದ್ರೆ ನಾವ್ ಫೋನ್ ಮಾಡಿದಾಗ ಅವ್ರಲ್ಲಿ ಬಂದಿರುತ್ತಲ್ಲಪ್ಪ, ಅದನ್ನೆಲ್ಲ ನೋಡ್ಬೋದಲ್ವಾ ಅವರು. ಅವಾಗ ಮತ್ತೆ ಮಾಡೋಣ ಫೋನ್ ಅಂದ್ರೆ ಆಟೊಂದು ಪುರ್ಸೋದ್ ಬೇಕಲ್ಲ ಅವನಿಗೆ. ಈಗ ಅವ್ನು ಬೆಳಗಿಂದ ಸಂಜೆ ಗಂಟವ ಯಾರ್ಯಾರ ಜಮೀನ್ ಉತ್ತಿದ್ದೆ, ಎಷ್ಟೆಷ್ಟು ಗಂಟೆ ಉತ್ತಿದ್ದೆ, ಲೆಕ್ಕ ಬರೆಯದೆ ಮತ್ತೆ ಎಷ್ಟು ಡೀಸೆಲ್ ಹಾಕ್ಸ್ಕೊಂಡಿದ್ದೆ, ಇದೆಲ್ಲ ಲೆಕ್ಕ ಬರೆಯದ್ ಬೇಡವಾ? ನಿನ್ನ ಹತ್ರ ಹಿಂಗೆ ಲೆಕ್ಕ ಬರೀತಾ ಕೂತ್ಕೊಳಕ್ ಹೋದ್ರೆ ನನಗೆ ಅಲ್ಲಿ ಜಮೀನ್ ಇನ್ನೊಂದೆರಡಕ್ಕೆ ಒಡ್ಸಕಲ್ಲ, ಬಾಯಲ್ಲಿ ಬಿರಿ ಬಿರಿ ಹೆಜ್ಜೆ ಹಾಕೋ. ಹೊಸ ಅಣ್ಣ ಮನೆ ಕಡೆ ಹೋಗಿ ಬರೋಣ. ನಡಿ ನಡಿ ಮತ್ತೆ ಅಣ್ಣಯ್ಯ. ಶುಕ್ರಣ್ಣ, ಈ ಇದ್ಯಾಕೆ ಬಹಳ ನಿರುತ್ಸಾಹವಾಗಿ ಕೂತಿದ್ಯಾ? ಏ ನಿರುತ್ಸಾಹ ಏನಿಲ್ಲ, ಸುಮ್ನೆ ಹಿಂಗೆ ಒಬ್ನೇ ಕೂತಿದ್ನ, ಯೋಚನೆಗಳು ಜಾಸ್ತಿ ಆಗ್ಬಿಟ್ಟವೆ. ದೇಶ ಎಲ್ಲ ಹಿಂಗೆಲ್ಲ ಯುದ್ಧ ಪದ ಎಲ್ಲ ಆಯ್ತು, ಯೋಚನೆ ಮಾಡ್ಬೇಕಲ್ವಾ, ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಅಂತ ಹೇಳ್ಬಿಟ್ಟು ಜನ ಇಷ್ಟೆಲ್ಲ ಆದ್ರೂ ಬುದ್ಧಿ ಕಲಿಯಲ್ಲ ಅಂತವ. ಕಲಿಯಕ್ಕಿಲ್ಲ ಬಿಡಣಯ್ಯ, ಅದು ಏನ್ ಗೊತ್ತಾ, ನನ್ಗಾದ್ರೆ ಮಾತ್ರ ಕಷ್ಟ, ನನ್ಗಾದ್ರೆ ಮಾತ್ರ ನೋವು, ನನ್ಗಾದ್ರೆ ಮಾತ್ರ ಸಮಸ್ಯೆ. ಅದು ಬಿಟ್ಬಿಟ್ಟು ಹಳ್ಳಿ ಊರು ದೇಶ ಪಟ್ಟಣ ಇದ್ರ ಬಗ್ಗೆ ಯೋಚನೆ ಮಾಡೋದು ತೀರಾ ಕಡಿಮೆ ಆಗ್ಬಿಡ್ತಲ್ಲ. ಹಂಗಾಗಿ ಅಂತರಲ್ಲೂ ನಿನ್ನಂತವ್ರು ನಮ್ಮಂತವ್ರು ಹೊಸಿ ಕಾಳಜಿ ವಹಿಸಿ ಈ ತರದೊಂದು ಯೋಚನೆ ಮಾಡೋದ್ರಿಂದ ಹೊಸಿ ಹೊಸಿ ಈ ಶಾಂತಿ ಸಮಾಧಾನ ಐತೆ ಅಂತ ಅನ್ಕೋಬಹುದು. ಒಂದಂತವೇ ಸತ್ಯ ಕಂಡ್ಕೊಬಿಟ್ಟಿದ್ದೀನಿ ಜೀವನದಲ್ಲಿ ಶಂಕರಣ್ಣ. ನಾನು ಎಂತದ್ದು, ನೀನು ಯಾರು ಸುದ್ದಿ ಸಿವಂತಕ್ಕೆ ಹೋಗದಂಗೆ ನಿನ್ ಪಾಡಿಗೆ ನೀನು ನಿನ್ ಕೈಲಿ ಎಷ್ಟಾಯ್ತದೋ ಅಷ್ಟು ಉಣ್ಕೊಂಡು ತಿನ್ಕೊಂಡು ಮಾಡ್ಕೊಂಡು ಇರ್ತೀನಿ ಅಂತ ಅಂದ್ರು ಜನ ಬಿಡಕಲ್ಲ ನೋಡಿ. ಯಾಕೆ ಸುಮ್ಕಿದ್ಯಾ ನೀನು? ಅದ್ ಹೆಂಗ್ ನೆಮ್ಮದಿ ಆಗಿರ್ತೀನಿ ನೋಡ್ತೀನಿ. ಹಿಂಗಾದ್ರೂ ಸರಿ ಅವನ್ನ ಮನ್ಸ್ ಕೆಡಿಸ್ಬೇಕು, ತಲೆ ಕೆಡಿಸ್ಬೇಕು ಅಂತವ. ನೋಡು, ನಮ್ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಶಂಕರಣ್ಣ ಇಷ್ಟು ವರ್ಷ ಆಯ್ತು. ಸ್ವಾತಂತ್ರ್ಯ ಬಂದ್ಮೇಲೆ ಸ್ವಾತಂತ್ರ್ಯವಾಗಿ ತಗೊಂಡು ನಾವು ಏನೇನ್ ಮಾಡ್ಕೋಬೇಕು, ಏನೇನ್ ಮುಟ್ಕೋಬೇಕು ಎಲ್ಲ ಮಾಡ್ಕೊಂಡು ಇವತ್ತು ಇಡೀ ವಿಶ್ವದಲ್ಲಿ ಭಾರತ ದೇಶ ಅಂತ ಅಂತ ಅಂದ್ರೆ ಒಂದು ಒಳ್ಳೆ ಸ್ಥಾನಮಾನದಲ್ಲಿ ಐತೆ ಅನ್ನೋ ಮಟ್ಟಕ್ಕೆ ಬಂದಿದ್ವಿ. ಆಯ್ತಾ, ಈಗ ನಮ್ಮ ಪಾಡಿ ನಾವು ಮಾಡ್ಕೊಂಡಿರೋದು ಶಂಕರಣ್ಣ. ಯಾರು ಸಹಕಾರ ಕೊಡ್ತಾರೋ ಸಹಕಾರ ತಗತೀವಿ ನಾವು, ಯಾರಿಗೆ ಸಹಕಾರ ಕೊಡ್ಬೇಕು ಅಂತ ಸಹಕಾರ ಕೊಡ್ತೀವಿ. ಅಂತದೆಲ್ಲನೂ ಮಾಡ್ಕೊಂಡು ಶಂಕರಣ್ಣ ಇದ್ರೂ ನೀನ್ ಅದ್ ಹೆಂಗ್ ನೆಮ್ಮದಿ ಆಗಿರ್ತೀಯ ನೋಡ್ತೀನಿ ಅಂತ ಹೇಳ್ಬಿಟ್ಟು ಅಂತಾರಲ್ಲ ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ಏನೇನೋ ಎಂತೆಂತವನೋ ಮಾಡ್ಕೊಂಡು ಮಾಡ್ತಾರಲ್ಲ ಒಟ್ಟುರ್ತದ ನಮ್ಗೆ ಅಲ್ಲ ಒಟ್ಟುರಿಯದ ಇಂತ ವಿಚಾರಗಳ ಕೇಳ್ಬಿಟ್ರೆ ಯಾಕಾದ್ರೂ ನಾವು ಸುಮ್ನಿದೀವಿ ಅಂತ ಅನಿಸ್ಬಿಡ್ತದೆ ಅಲ್ವಾ. ಈಗ ನೋಡು ಮನೆಯಲ್ಲಿ ಸಣ್ಣ ಮಕ್ಳು ನಮ್ಮ ಮಕ್ಳು ಏನಿರ್ತಾವ ಒಂಚೂರು ಕೈ ನರಿಕೊಂಡ್ರು ನಮಗ್ ಜೀವ ಹೋದಂಗಾಯ್ತದೆ ಕರೆಕ್ಟ್ ತಾನೆ ಅಲ್ವಾ. ಅಂತದ್ರಲ್ಲಿ ಈಗ ಜೀವ ಅಂದ್ರೆ ಜೀವ ಅಲ್ವಾ ಶಂಕರ ಯಾರ್ದಾದ್ರೂ ಅಷ್ಟೇ ಎಲ್ಲಾರ ಮೈನಲ್ವೇ ಕೆಂಪು ರಕ್ತವೇ ಹರಿಯೋದು ಎಲ್ಲರಿಗೂ ನೋವು ಹಾಗೆ ಆಯ್ತದೆ. ಆ ಚುಚ್ಕೊಂಡ್ರು ನೋವಾಯ್ತದೆ ಗಿಂಟ್ಕೊಂಡ್ರು ನೋವಾಯ್ತದೆ ಏನಾದ್ರು ನೋವಾಯ್ತದೆ. ಆ ನೋವಿನ ಬಗ್ಗೆ ತಿಳ್ಕೊಬೇಕು ನೋಡ್ ನಾವ್ ಯಾವಾಗ ನಾವೆಂಗೋ ಇನ್ನೊಬ್ರು ಹಂಗೆ ಅಂತ ಅನ್ಕೊಂಡು ಮಾಡ್ಕೊಂಡು ಹೋಗ್ಬೇಕು ಹೊರತು ನೋಡಿ ಇಂಥವೆಲ್ಲ ನೋಡಿ ಎಷ್ಟು ನಮ್ಮ ಜಗತ್ತಿನಲ್ಲಿ ಎಷ್ಟು ಜನ ಪ್ರವಾದಿಗಳು ಬಂದ್ರು ಎಷ್ಟು ಜನ ವಿಶ್ವ ಗುರುಗಳು ಬಂದ್ರು ಗುರುಗಳು ಬಂದ್ರು ಎಷ್ಟು ಬೋಧನೆ ಮಾಡಿದ್ರು ಇಷ್ಟೆಲ್ಲ ಹೇಳಿದ್ಮೇಲೆ ನಾವು ಕಲಿಯಕಲ್ವಲ್ಲ ಅಂತ. ಅದೇ ನಾನು ಆಗ್ಲೇ ಒಂದ್ ಮಾತು ಹೇಳಿದ್ನಲ್ಲ ಅಣ್ಣ ನಿಂಗೆ ಬರೀ ನಾನು ನಂದು ಅಂತೇಳಿ ಈ ಸ್ವಾರ್ಥ ಬಂದ್ಬಿಡ್ತಲ್ಲ ಮನ್ಸಿಗೆ ಈ ಸ್ವಾರ್ಥ ಬರ್ಲಾಗಿ ಈ ವಿಶಾಲವಾದ ಮನಸ್ಸಲ್ಲಿ ಯೋಚನೆ ಮಾಡೋದು ಅವನಿಗೆ ಬರ್ಲಿಲ್ಲ ಬರ್ಲಿಲ್ಲ. ಯಾವಾಗ ಈ ತರ ಆಯ್ತು ಅದು ಸಹಜವಾಗಿ ದ್ವೇಷಕ್ಕೆ ಅಸೂಯೆಗೆ ಕಾರಣ ಆಗೋಯ್ತು ಕಾರಣ ಆಗೋಯ್ತು. ಮತ್ತೆ ಎಲ್ಲ ನಂಗೆ ಬೇಕು ಅನ್ನೋದು ಈ ಬುದ್ಧಿ ಐತಲ್ಲ. ಈಗ ಎಂತ ಒಳ್ಳೆ ಪ್ರದೇಶ ನಮ್ ಭಾರತ ನೋಡಕ್ಕೆ ಖುಷಿ. ಆ ಮುಕುಟ ಇದ್ದಂಗ ಐತಪ್ಪ ಅಲ್ಲಿ ಜನ ಒಸಿ ನೋಡ್ಕೊ ಬರುವ ಮಾಡುವ ಅಂತ ಹೋದೋರ್ ಮೇಲೆ ಹಂಗ್ ಮಾಡ್ತಾರೆ ಅಂದ್ರೆ ಹೆಂಗ್ ಹೊಟ್ಟೆ ಉದ್ದ ಅದು ಅಲ್ವಾ. ಆಮೇಲೆ ನೋಡು ಮೀನಕ್ಕ ನಾನು ನೀವು ಕೂತ್ಕೊಂಡ್ ಇಲ್ಲಿ ಏಟ್ ಮಾತಾಡಿದ್ರುವೆ ಅದನ್ನ ಹೇಳ್ತಾರಲ್ಲ ಈ ಗೋರ್ಕಲ್ ಮೇಲೆ ಮಳೆ ಸುರಿದಂಗೆ ಅಂತವ ಯಾರಿಗೆ ಆದ್ರೂ ಮನ್ಸಿಂದ ಬರ್ಬೇಕು ಮೀನಕ್ಕ ತಾನಾಗೆ ಅದು ಬಂತ ಏನ್ ಬೇಕಾರ ಆಯ್ತದೆ ಏನ್ ಬೇಕಾರೋ ಮಾಡ್ಬೋದು ಅನಿಸ್ತದೆ. ಹಂಗಾಗಿ ದ್ವೇಷ ಅಸೂಯೆನ ಯಾರೇ ಆಗ್ಲಿ ಮಾಡಕ್ ಹೋಗ್ಬಾರ್ದು. ಮೊದ್ಲು ಅಸೂಯೆ ಅವ್ರನ್ನೇ ಸುಡ್ತದ ಕಣಪ್ಪ ಈಗ ಅವ್ರ ವಿನಾಶಕ್ಕೆ ಅವರೇ ಕಾರಣ. ಅದಕ್ಕೆ ಒಂದು ಮಾತು ಹೇಳ್ತಾರ ನೋಡು ಸೆರ್ಗಲ್ ಕಟ್ಕೊಂಡಿದ್ ಕೆಂಡ ಯಾರನ್ನ ಸುಡ್ತದೆ ಯಾರ ಕಟ್ಕೊಂಡಿರ್ತದೆ ಸುಡೋದು. ಇದು ಯೋಚನೆ ಮಾಡ್ತಾ ಇದ್ದೆ ಯೋಚನೆ ಮಾಡೋ ಪ್ರಯೋಜನ ಇಲ್ಲ ಬಿಡು ಶಂಕರಣ್ಣ ಸುಮ್ನಿದ್ರು ಸುಮ್ನಿರಕ್ ಹಾಕಲ್ಲ ಬತ್ತವಲ್ಲ ಯೋಚನೆಗಳು ಯೋಚನೆ ಬಂದಾಗ ಯೋಚನೆ ಮಾಡ್ಲೇಬೇಕಾಯ್ತದೆ. ಅದು ಒಂಥರ ವಾಸ್ತವ ಅಂತಾನು ಅಲ್ವಾ ಬೆಳಕಾಗ್ಲೇಬೇಕು ಕತ್ಲಾಗ್ಲೇಬೇಕು ಏನೋ ನಿಮ್ಮಂತರ ಸೇರಿದಾಗ ಯೋಚನೆ ಗೀತನೆ ಎಲ್ಲ ಬಿಟ್ಟು ನಾವು ಏನ್ ನಮ್ದೇನ್ ಇರ್ತದೋ ಅದನ್ನ ಮಾತಾಡ್ಕೊಂಡು ಮನಸ್ಸು ನಿರ್ಮಲ ಮಾಡ್ಕೊಳ್ಳೋದು. ನಾನು ಅವಳನ್ನ ಯಾಕೆ ಬಿರಿ ಬಿರಿನ ಎಳ್ಕ ಬಂದೆ ಅಂತಂದ್ರೆ ಅಣ್ಣಯ್ಯ ನೀ ಕಾಣಂಗಯ್ಯ ನೋಡು ಈಗ ಈ ಇನ್ನೂ ಮುಂಗಾರು ಶುರು ಆಗೋಕ್ಕಿಂತ ಮುಂಚೆನೆ ಪೂರ್ವ ಮುಂಗಾರು ಅಂತೀವಲ್ಲ ಅದು ಆಯ್ತಾ ಇದ್ರುವೆ ಅದೇನು ಆಗೊಮ್ಮೆ ಈಗೊಮ್ಮೆ ಅಂತಾನೆ ಅದ್ರ ಲೆಕ್ಕ. ಆದ್ರೂ ಚೆನ್ನಾಗ್ ಆಗೈತೆ ಅಣ್ಣಯ್ಯ ಚೆನ್ನಾಗೈತೆ ಚೆನ್ನಾಗೈತೆ. ನೀನು ಒಂದ್ ಎರಡ್ದಪ್ಪ ಟ್ರಾಕ್ಟರ್ ಕಳ್ಸ್ಕೊಟ್ಟು ಹುಕ್ಕೆ ಹೊಡ್ಸ್ಕೊಳಕ್ಕೆಲ್ಲ ಹೇಳ್ದೆ ನಾನು ಹೊಡ್ಸ್ಕಂದೆ ಆದ್ರೆ ಯಾಕೋ ಸಾಕಾಗ್ಲಿಲ್ಲ. ಅದಕ್ಕೆ ನೀನ್ ನಂಬರ್ ಕೊಡು ಅಂತಂದ್ರೆ ಅವತ್ತು ಒಸಿ ನನ್ ಮೇಲೆ ಸಿಟ್ಕಂದಲ್ಲ ನೀನು ನಂಬರ್ ಪಂಬರ್ ಎಲ್ಲ ಯಾಕೆ ಸಂಜೆ ದಿನ ಹೇಳಿದ್ರೆ ಬೆಳಗ್ಗೆ ಬಂದು ಅವನು ಟ್ರಾಕ್ಟರ್ ಹಾಕ್ಬಿಡ್ತಾನೆ ಅಂತ ಹೇಳಿದ್ದೆ. ಈ ನಾಲ್ಕೈದು ದಿನ ಆಗೋಯ್ತಪ್ಪ ಮತ್ತಮೇಲೆ ನೋಡು ಮತ್ತೆ ಚಿಟಿ ಚಿಟಿನ ಬಿಸಿಲು ಬಂದ್ಬಿಟ್ರೆ ಆಗಿದ್ದು ತ್ಯಾವ ಎಲ್ಲವ ಒಸಿ ಆರೋಯ್ತದೆ ಒಂದ್ ಎರಡ್ ಮೂರ್ ನಾಲ್ಕು ಇನ್ನೊಂದು ಉಕ್ಕೆ ಒಡ್ಸೋಣ ಅಂತ ಅನ್ಕೊಂಡಿದ್ದೆ. ಅದಕ್ಕೆ ಒಸಿ ಗ್ರೂಪ್ನಲ್ಲಿ ನೋಡು ಯಾವ್ದು ಮಾಡ್ಕೋಬೇಡ ಶಂಕರಣ ನಾನು ನಿನ್ಗೆ ಹೇಳಿದ್ದೀನಿ ಅವತ್ತೆ ವಾರ ಹದಿನೈದು ದಿವಸ ಬಿಟ್ಟು ಎರಡನೇ ಉಕ್ಕೆ ಒಡ್ಸೋ ಅಂತ ನೀ ಕಣಗೆ ಒಡಿಸಿ ಎರಡು ದಿವಸ ಆಗೈತೆ ಮಳೆ ಚೆನ್ನಾಗೈತೆ ಅಂತ ಅನ್ಕೊಂಡು ಮೂರ್ ದಿವಸಕ್ಕೆ ಉಳಕ್ ಹೋದ್ರು ಹಂಗಲ್ಲ ಮೀನಕ್ಕ ಹದಿನೈದು ದಿನ ಆಗೋಯ್ತು ಅವನು ಎರಡು ಉಕ್ಕೆ ಉಡ್ಸ್ಕೊಟ್ಟ ಸರಿ ಆದ್ರೆ ಹದಿನೈದು ದಿನ ಆಯ್ತಲ್ಲ ಚೆನ್ನಾಗ್ ಬಿಸಿಲಿಗೆ ಕಾದಿತ್ತು ಮತ್ತೊಮ್ಮೆ ಮಳೆ ಬತ್ತಲ್ಲ ಇನ್ನೊಂದೆರಡುಕ್ಕೆ ಒಡ್ಸಣ ಅಂತ ಅನ್ಕೊಂಡ್ ನಂಗೆ ಅನ್ಕಂದೆ. ಈ ನಮ್ಮ ಶಂಕರಣ್ಣ ಹೆಂಗೆ ಅಂತ ಆದ್ರ ಮೀನಕ್ಕ ಈ ಎತ್ತು ಹೋರಿ ಎಲ್ಲ ಇದ್ವಲ್ಲ ಅವ್ಯಾಕೆ ಒಂದು ಸುಮ್ನೆ ನಿಂತ್ಕೋಬೇಕು ಅಂತ ಯೋಚನೆ ಮಾಡೋಣ ಅಂತವಳದು ಉಳದು ಈ ಟ್ರಾಕ್ಟರ್ ಎಲ್ಲ ಬಂದ್ಮೇಲೆ ಏನಾಗ್ಬಿಟ್ಟೈತೆ ಅಂತ ಅಂತ ಅಂತ ಅಂದ್ರೆ ದೇವ್ ತುಂಬಾ ದುಡ್ಡು ಆಯ್ತಾ ದುಡ್ಡು ಐತಲ್ಲ ಖರ್ಚು ಮಾಡೋಣ ಎಂತ ಒಂದು ಮಾಡೋಣ ಅಂತ ಅನ್ಕೊಂಡು ಮೂರ್ ದಿವಸಕ್ಕೆ ಮೂರಕ್ಕೆ ಹೊಡಿಸ್ತಾನೆ. ಸುಮ್ನಿಂತ್ರೆ ಮರವಾದ್ರೂ ಸುತ್ತು ಅಂತಾರಲ್ಲ ಜಪ್ತಿ ಬಂದಿತ್ತು ಮತ್ತೆ ಒಬ್ರು ಹಂಗೆ ಹೇಳೋಳು ಏ ಸುಮ್ನಾದ್ರೂ ಯಾಕಾರ ಇದಿರ್ಲ ಈ ಮರವಾಗ ಆ ಮರದಿಂದ ಆ ಮರದಿಂದ ಈ ಮರಕ್ಕೆ ಸುಮ್ನೆ ಸುತ್ತಾಡಿರ್ಲ ಅಂತ ಅನ್ನೋದು ಹಂಗೆಯ ಒಂದು ನೋಡು ವಚನವೇ ಐತೆ ಹೇಳೋರೆ ಹಿರಿಯರು ಮಾಡಿ ಮಾಡಿ ಕೆಟ್ಟರು ಮನಸ್ಸಿಲ್ಲದೆ ನೀಡಿ ನೀಡಿ ಕೆಟ್ಟರು ನಿಜವಿಲ್ಲದೆ ಅಂತ ನಿಜವಿಲ್ಲದೆ ಈಗ ನನಗೆ ಇಂಡೈರೆಕ್ಟ್ ಆಗಿ ಏನೋ ಇಂಡೈರೆಕ್ಟ್ ಅಂತ ಅಲ್ಲ ನಿನ್ಗೆ ಆಸಕ್ತಿ ಐತೆ ಮಾಡು ಬೇಡ ಅನ್ನಕ್ಕಲ್ಲ ಎಷ್ಟು ಬೇಕೋ ಅಷ್ಟೇ ಮಾಡು ನೀನು ನೀನು ಮಾಡ್ತೀನಿ ಮಾಡ್ತೀನಿ ಅಂತ ಅಂತ ಅನ್ಕೊಂಡು ನೀನು ದಿವಸ ಎರಡೆಡಕ್ಕೆ ಓಡಿಸ್ಬಿಟ್ರೆ ಅಲ್ಲ ನೀರೋ ಜೋಬಲ್ಲಿ ದುಡ್ಡು ಐತೆ ಟ್ರಾಕ್ಟರ್ ನನ್ ಸಿಗ್ತಾನೆ ಅಂತ ಅಂತ ಅಂತ ಅನ್ಕೊಂಡು ಈಗ ಹುಕ್ಕೆ ಹಾಕ್ಸದೆ ಬೇಡ ಬಿಡಪ್ಪ ಅಲ್ಲ ಅಲ್ಲ ಒಂದಾರ ಕಾಯನ ನೀನ್ ಮಾಡ್ಸ ನೋಡ ಹಂಗೆ ನೋಡು ಒಂದ್ ಕತೆ ಹೇಳ್ತೀನಿ ನಿನ್ಗೆ. ಒಂದ್ ಊರ್ನಲ್ಲಿ ಒಬ್ಬ ರಾಜ ಇದ್ನಂತೆ ಅವನು ಭಾರಿ ಸುಭಿಕ್ಷವಾದಂತ ರಾಜ ಅವನು ಭಾರಿ ಚೆನ್ನಾಗಿ ಆಳ್ವಿಕೆ ಎಲ್ಲ ಮಾಡ್ತಾ ಇದ್ನ ರಾಜ ಅಂದ್ರೆ ಸುಭಿಕ್ಷ ಇದ್ದೇ ಇದ್ನಂತೆ. ಅಲ್ಲಿಗೆ ಒಂದ್ಸರಿ ಗೌತಮ ಬುದ್ಧರು ಬಂದ್ಬಿಟ್ರಂತೆ ಮೊನ್ನೆ ದಿವಸ ಬುದ್ಧ ಜಯಂತಿ ಆಯ್ತಲ್ಲ ಅದಕ್ಕೆ ಹೇಳ್ತಾ ಇದ್ದೀನಿ ನಾನು ಬಂದ್ಬಿಟ್ಟು ಅವರು ಏನು ಓದೋದ್ ಕಡೆ ಎಲ್ಲ ಏನು ಬೋಧನೆ ಕೊಡ್ತಾ ಇದ್ರು, ಆ ಬೋಧನೆ ಇವನ್ಗೂ ಕೊಟ್ಬಿಟ್ರು ರಾಜಂಗೆ ರಾಜಂಗುವೆ. ಅವತ್ ನೋಡು ಈ ಹಿಂಸೆ ಮಾಡಬಾರ್ದು ಅನ್ನೋದ್ರ ಬಗ್ಗೆ ಅವ್ರದ್ದು ಬೋಧನೆ ಇತ್ತು, ಹಿಂಸೆ ಮಾಡಬಾರ್ದು ಅಂತ ಹೇಳ್ಬಿಟ್ಟು. ಇವನ್ ಹೆಂಗೆ ಅಂತ ಅಂದ್ರೆ, ರಾಜ ಸುಭಿಕ್ಷವಾಗಿದ್ದ ಅಂತ ಅಂತ ಅಂದಲ್ಲ, ಅವನೊಂಥರ ನಂತರವ, ಚೆನ್ನಾಗಿ ಊಟ ಮಾಡೋದು, ಮಲಕೊಳ್ಳೋದು, ಅವ್ರ ಕೈಲಿ ಆದಷ್ಟು ಕೆಲಸ ಮಾಡೋದು ಮಾಡ್ಕೊಂಡಿದ್ದ. ಈ ಅದರಲ್ಲೂ ಅವನ್ಗೆ ಈ ನಾನ್ ವೆಜ್ ಮಾಂಸಾಹಾರ ಅಂತ ಅಂತ ಅಂದ್ರೆ ಬಹಳ ಭಾರಿ ಇಷ್ಟ, ಪ್ರತಿ ದಿವಸ ಬೇಕಾಗಿತ್ತಂತ ಅವ್ನು. ಪ್ರೀತಿ ಪಟ್ಟು ತಿನ್ನೋನು, ಪ್ರೀತಿ ಪಟ್ಟು ವೆಜ್ ನು ತಿನ್ನೋನು, ಒಂದೆರಡು ಪೀಸ್ ಆರು ಇರಬೇಕದು ಅನ್ನೋದು ಅನ್ನೋ ತರದಲ್ಲಿ ತಿನ್ಕೊಂಡಿದ್ದಂತ. ಇವ್ರು ಹಿಂಸೆ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಯಾವಾಗ ಬೋಧನೆ ಕೊಟ್ಬಿಟ್ರು, ಅವನ್ ಮನ್ಸಿಗೆ ಚೆನ್ನಾಗಿ ನಾಟ್ಬಿಡ್ತದ, ಸಿಕ್ಕಾಪಟ್ಟೆ ಚೆನ್ನಾಗಿ ನಾಟ್ಬಿಟ್ಟು ಅವನು ತಡಿ ಬೇಡ ಇದು ಇನ್ಯಾಕೋ ಹೇಳ್ಬಿಟ್ಟು ಅವ್ರು ಹಿಂಸೆ ಮಾಡಬಾರ್ದು ಅಂತ ಹೇಳಿ, ಈಗ ನಾನು ಯಾವ್ದೇ ಮಾಂಸಾಹಾರ ತಿಂದ್ರು ಕೂಡ ಹಿಂಸೆ ಮಾಡೇ ತಿನ್ಬೇಕಲ್ಲ ಅಂತ ಅನ್ಕೊಂಡು ಇದ ತ್ಯಜಿಸ್ಬಿಡೋಣ ಅಂತ ಹೇಳ್ಬಿಟ್ಟು ಬಿಟ್ಬಿಟ್ನಂತೆ. ಅಂದ್ರೆ ಅವನಿನ್ನ ಮಾಂಸ ತಿನ್ಲೇ ಇಲ್ಲ ಬಿಟ್ಬಿಟ. ಆಮೇಲೆ ಈ ಕೆಲವ್ರಿಗೆ ಕೆಲವ್ ಇರ್ತದೆ ಶಂಕರಣ, ಇಂತ ತಿಂತ ಇದೀವಿ ಅಂತ ಅಂದ್ರೆ ಅಂತದ್ದು ತಿಂತಲೇ ಇರ್ಬೇಕು, ಇಲ್ಲ ಅದಕ್ಕೆ ನಮ್ಮ ಶರೀರ ಆಯ್ತಾ, ಅದೇನಾದ್ರೂ ಸ್ವಲ್ಪ ಹೆಚ್ಚು ಕಮ್ಮಿ ಆಯ್ತು ಅಂತ ಅಂತ ಅಂದ್ರೆ ಕಷ್ಟ ಆಗ್ಬಿಡ್ತದ, ಮನ್ಸೊಳಗಿರ್ತದೆ ಕೊರಗಿರ್ತದೆ, ಕಷ್ಟ ಆಯ್ತದೆ ಹೊಂದ್ಕೊಳ್ಳೋದಕ್ಕೆ. ಹಂಗಾಗಿ ಇವನು ಹೊಂದ್ಕೊಳಕ್ ಆಗ್ದನೆ ಮಾಂಸಾಹಾರ ಬಿಟ್ಟನು ದಿವಸದಿಂದ ದಿವಸಕ್ಕೆ ದಿವಸದಿಂದ ದಿವಸಕ್ಕೆ ನಿತ್ರಾಣ ಆಗಕ್ ಶುರು ಆಗ್ಬಿಟ್ಟು ತಿನ್ಲೇಬೇಕು ಅನ್ನೋ ತರದಲ್ಲಿ. ಯಾರೆಲ್ಲ ಬಂದು ಹೇಳಿದ್ರುವೆ ಇಲ್ಲ ತಿನ್ನಿ ಅಂತ ಹೇಳಿದ್ರುವೆ ಅವನಿಗೆ ಮನ್ಸಿಲ್ಲ ಬಿಟ್ಬಿಟ್ಟಿದೀನಿ ನಾನು ತಿನ್ನೋದಿಲ್ಲ ಅನ್ನೋ ತರದಲ್ಲಿ ಅವನು ಮಾಡ್ಬಿಟ್ಟ. ಇವನ್ ಏನಾದ್ರು ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಏನ್ ಮಾಡೋದಪ್ಪ ಅಂತ ಅನ್ಕೊಂಡು ರಾಜ ಬೇರೆಯ ಅಂತ ಅನ್ಕೊಂಡು ಇವ್ರ ಆಸ್ಥಾನದಲ್ಲಿದ್ದರು ನಾಲ್ಕು ಜನ ಸೇರ್ಕೊಂಡು ಏನ್ ಮಾಡ್ಬಿಟ್ರು ಹೋದ್ರು ಮತ್ತೆ ಗೌತಮ ಬುದ್ಧನ ಹಿಡ್ಕೊಂಡು ಅವತ್ತು ಬೋಧನೆ ಮಾಡಿದ್ರಿಂದ ಬಿಟ್ಬಿಟ್ಟವನೆ. ಈಗ ಬಿಟ್ಟ ಕಾರಣಕ್ಕಾಗಿ ಈ ತರ ಪರಿಸ್ಥಿತಿ ಆಗೈತೆ, ಕೂತ್ರ ಹೇಳಕ್ ಹಾಕಲ್ಲ, ಎದ್ರು ಕೂರಕ್ ಹಾಕಲ್ಲ, ಕುಂತ್ಕಂಡ್ರೆ ಮನೆ ಕಳಕ್ ಹಾಕಲ್ಲ, ಈ ಮಟ್ಟಕ್ಕೆ ಆಗ್ಬಿಟ್ಟೈತೆ. ತುಂಬಾ ಒಳ್ಳೆ ರಾಜ, ನಮ್ ರಾಜನ್ ಏನಾರ ಮಾಡಿ ಬದುಕಿಸ್ಕೊಡಿ, ನೀವು ಬಂದು ಮತ್ತೆ ವಾಪಸ್ ಆತನಿಗೆ ಬೋಧನೆ ಮಾಡ್ಬಿಟ್ಟು ನಿನ್ ಮಾಂಸಾಹಾರವನ್ನ ತಿಂದ್ಬಿಟ್ಟು ಬದುಕು ಚೆನ್ನಾಗಿ ಅಂತ ಹೇಳ್ಬಿಟ್ಟು ಹೇಳಿ ಅಂತ ಹೇಳ್ಬಿಟ್ಟು ವಾಪಸ್ ಕರ್ಕೊಂಡ್ ಬಂದ್ರು. ಈಗ ಋಷಿಮುನಿಗಳು ದೊಡ್ಡ ದೊಡ್ಡವರೆಲ್ಲ ಇದ್ರಲ್ಲ ಶಂಕರಣ, ಅವರು ಯಾವ್ದನ್ನೇ ಡೈರೆಕ್ಟ್ ಆಗಿ ಮಾಡಕ್ಕಲ್ಲ, ಬೇರೆ ತರದಲ್ಲಿ ಮನಸ್ಸಿಗೆ ಒಪ್ಪಬೇಕು, ಒಪ್ಪಿದ್ಮೇಲೆ ಅವ್ನು ಮಾಡ್ಬೇಕು ಆತರ ಮಾಡ ಅಂತಾರು. ಈತ ಗೌತಮ ಬುದ್ಧ ಏನು ಚೆನ್ನಾಗಿದ್ದೀರ ನಮ್ಮ ಕುಶಲೋಪರಿ ವಿಚಾರಿಸ್ಕೊಳ್ಳ ಅಂತದ್ದು ಅಂತದೆಲ್ಲ ವಿಚಾರಿಸ್ಕೊಬಿಟ್ಟು ಏನ್ ಮಾಡ್ದ, ನೀವು ತುಂಬಾ ಚೆನ್ನಾಗಿ ಈ ವೀಣೆ ನುಡಿಸ್ತಿರಂತೆ ನಿಮ್ಮ ಒಂದು ಇದರಲ್ಲಿ, ಅದೊಂದು ಕೇಳಿದೀನಿ ನಾನು, ನುಡ್ಸಕ್ಕಾಗತ್ತಾ ಅಂತ ಹೇಳಿ ಕೇಳಿದ್ರು. ಈತಂಗೆ ಗೌತಮ ಬುದ್ಧರು ಕೇಳ್ತಾವ್ರಲ್ಲ ಹೆಂಗಿಲ್ಲ ಅಂತಾನೆ, ಇವನು ವೀಣೆ ಚೆನ್ನಾಗಿ ನುಡಿಸ್ತಿದ್ದು ಕೂಡ ಹೌದು, ಆಗದನೆ ಇದ್ರು ಕೂಡ ಆಯ್ತು ನಾನು ನುಡಿಸ್ತೀನಿ ಅಂತ ಹೇಳ್ಬಿಟ್ಟು ಎಲ್ಲ ವೀಣೆ ಎಲ್ಲ ತರಿಸ್ಕೊಂಡು ಅದೆಲ್ಲನು ನೀಟಾಗಿ ಹದ ಮಾಡ್ಕೊತಾರಲ್ಲ, ಹದ ಮಾಡ್ಕೊಂಡು ನುಡಿಸ್ಲಾ ಈಗ ಅಂತ ಹೇಳಿ ಕೇಳ್ದ. ನುಡಿಸ್ಬೇಡ ಇರಪ್ಪ ನೀನು, ಈಗ ಅದೆಲ್ಲ ನೀನ್ ಹದ ಮಾಡ್ಕೊಂಡಲ್ಲ ಅದೆಲ್ಲದನ್ನು ಕೂಡ ಸಡಿಲ ಮಾಡು ತಂತಿಗಳನ್ನ ಅಂತ ಹೇಳಿದ್ರು. ಇವನು ಸಡಿಲ ಮಾಡ್ದ ಸ್ವಲ್ಪ, ಗೌತಮ ಬುದ್ಧರು ಹೇಳ್ತಾವ್ರಲ್ಲ ಅಂತ ಅನ್ಕೊಂಡು ಸಡಿಲ ಮಾಡ್ದ, ಸಡಿಲ ಮಾಡ್ದ, ಇದು ಮಾಡು ಅಂತ ಅಂತ ಪೂರ್ತಿ ಸಡಿಲ ಮಾಡಿಸಿದ್ರು. ಪೂರ್ತಿ ಸಡಿಲ ಮಾಡಿಸ್ಬಿಟ್ಟು ಬಾರ್ಸೀಗ ಅಂತ ಅಂತ, ರಾಗ ಬತ್ತದಾಗ ಎಲ್ಲಿ ಬತ್ತದ ರಾಗ, ಇದು ಹಾಕಲ್ಲ ಹದವಾಗಿದ್ರೆ ಬರೋದಿದ್ವು ಅಂತ ಹೇಳ್ಬಿಟ್ಟು ಹೇಳ್ದ. ಅದ ಬೇಕಲ್ವ ನಿಂಗೆ, ಟೈಟ್ ಮಾಡು ಅಂತ ಅಂದ್ರು, ಟೈಟ್ ಮಾಡ್ದ, ಇನ್ನು ಮಾಡು ಅಂತ ಅಂದ್ರು, ಮಾಡ್ದ, ಇನ್ನು ಮಾಡು ಅಂತ ಅಂದ್ರು. ಇನ್ನೊಂದು ಸುತ್ತು ಸುತ್ತಿದ್ರು ತಂತಿ ಕಟ್ಟಾಗ್ಬಿಡ್ತದೆ, ತುಂಡಾಗ್ಬಿಡ್ತದೆ ಅಂತ ಹೇಳ್ಬಿಟ್ಟು ಹೇಳ್ದ. ಜೀವನ ಕೂಡ ಹಂಗೇನೆ, ನಾವ್ ಯಾವ್ದನ್ನ ಎಷ್ಟು ತಗೋಬೇಕು ಅಷ್ಟೇ ತಗೋಬೇಕು. ಈಗ ವೀಣೆ ಹದವಾಗಿದ್ರು ಮಾತ್ರ ತುಂಬಾ ಚೆನ್ನಾಗಿ ಬರುತ್ತೆ, ನೀನ್ ಟೈಟ್ ಮಾಡಿದ್ರು ಚೆನ್ನಾಗಿ ಬರೋದಿಲ್ಲ, ಲೂಸ್ ಮಾಡಿದ್ರು ಚೆನ್ನಾಗಿ ಬರೋದಿಲ್ಲ. ಇದು ಹಂಗೇನೆ, ನಾನು ಬೋಧನೆ ಕೊಟ್ಟೆ ಅಂದ ತಕ್ಷಣ ಅದು ಯಾವ್ದೇ ಪರಿಣಾಮ ಬೀರುತ್ತೆ ಅನ್ನೋದನ್ನ ಕೂಡ ಲೆಕ್ಕಿಸ್ದೆ ನೀನು ಅದನ್ನ ಜಾರಿಗೆ ತರ ಅಂತದ್ದಲ್ಲ, ನನಗೆ ಎಷ್ಟು ಒಪ್ತದೆ ಅದು, ನನಗೆ ಎಷ್ಟು ಹೊಂದುತ್ತದೆ ಅದನ್ನ ನೋಡ್ಕೋಬೇಕು. ಅದನ್ನ ನೋಡ್ಕೊಂಡು ಮಾಡಿದಾಗ ಮಾತ್ರ ನಾವು ಬದುಕಿನಲ್ಲಿ ಸಮತೋಲನವನ್ನ ಸಾಧಿಸ್ಕೊಂಡು ಮಾಡ್ಕೊಂಡು ಸಾಧ್ಯ ಅಂತ ಹೇಳ್ಬಿಟ್ಟು ಗೌತಮ ಬುದ್ಧರು ಹೇಳಿದ್ರಂತೆ ಶಂಕರಣ್ಣ. ಇದು ನಿನಗೂ ಕೂಡ ಅನ್ವಯಿಸ್ತದೆ. ಒಳ್ಳೆ ಕತೆ ಹೇಳ್ಬಿಟ್ಟ ಅಣ್ಣಯ್ಯ. ಅಲ್ಲ, ಈ ಕತೆ ಸಾರಾಂಶ ಏನು ಅಂತಂದ್ರೆ, ನಾನು ಏನು ಉಕ್ಕೆ ಹೊಡಿಸ್ತೀನಿ ವಾರ ವಾರಕ್ಕೂ ಹೊಡಿಸ್ಬೇಡ, ತಡೆದು ತಡೆದು ತಿಳಿದು ತಿಳಿದು ಹೊಡಸು, ಹೊಸಿ ಭೂಮಿಯ ಆರಾಗ್ಬಿಡು, ಸಾಕವ ಹೀರ್ಕೊಳ್ಳಿ ಅಂತ ಅಣ್ಣಯ್ಯ ಚೆನ್ನಾಗಿ ಬರ್ತದೆ ಅಂತ ಅಂದ್ರೆ, ಎಷ್ಟು ಬೇಕೋ ಅಷ್ಟೇ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಶಂಕರಣ್ಣ. ಇತಿಮಿತಿ ಇರಲಿ ಅಂತ, ಇತಿಮಿತಿ ಇರಲಿ ಅಂತ, ಅತಿ ಆದ್ರೆ ಅಮೃತವು ವಿಷ ಅಂತ ಹೇಳೋರಲ್ಲ, ಆಲಸ್ಯಂ ಅಮೃತಂ ವಿಷಂ ಅಂತ ಹೇಳೋರು. ಇಷ್ಟೊಂದು ಚಟುವಟಿಕೆಗಳು ಇರೋದು ಕಷ್ಟ ಅಂತ ಹೇಳ್ತಿದ್ದೆ. ಅಲ್ಲ, ಎಷ್ಟು ಬೇಕೋ ಅಷ್ಟೇ ಮಾಡು ಅಂತ ಹೇಳ್ಬಿಟ್ಟು. ಏನಾಗುತ್ತೆ, ಈಗೆಲ್ಲ ನೀನ್ ಟ್ರ್ಯಾಕ್ಟರ್ ತಾನೆ ಉಳಿಸೋದು, ಏನ್ ಎತ್ತಿಲ್ಲ ಕರಿಲ್ಲ ಆಯ್ತಾ, ಅದೇನ್ ಹಸಿ ತೂಕ ಇರ್ತದ ಶಂಕರಣ್ಣ? ಅಂದ್ರೆ ಅದು ದಿಟ ಅನ್ನು, ಯಾಕಂದ್ರೆ ಮಣ್ಣೆಲ್ಲ ಗಟ್ಟಿಯಾಗಿ ಗಟ್ಟಿಯಾಗಿ ಅದಕ್ಕಂತದೆ ಆಯ್ತಾ. ಈಗ ಉಳದ್ರಿಂದ ಅದು ತುಂಬಾ ಮಣ್ಣು ಜಾಸ್ತಿ ಇದ್ನು ಮಾಡಬಾರ್ದು, ಅಲ್ಲಿರೋ ಅಂತ ಸೂಕ್ಷ್ಮ ಜೀವಿ ಆಗ್ಬೋದು, ಮತ್ತೊಂದಾಗ ಅವೆಲ್ಲವ ಡಿಸ್ಟರ್ಬ್ ಆಗ್ಬಿಡ್ತವೆ. ನೀನ್ ಪದೇ ಪದೇ ಉಳಿಸ್ತಾ ಇದ್ರೆ ಯಾವ್ದು ಒಳ್ಳೇದಲ್ಲ ಅನ್ನೋದಕ್ಕೆ ಹೇಳಿದ್ದು. ನೀನು ಇವೆಲ್ಲನು ಸಿಂಪಲ್ ಆಗಿ ತಗೋಬೇಕು. ಏನೋ ಅಣ್ಣ ಹೇಳ್ದ ಅಂತ ಅನ್ಕೊಂಡು ನಾನು ಉಳಕೆ ಇಲ್ಲ ಅಂತ ಹೇಳ್ಬಿಟ್ಟು ವರ್ಷ ಪೂರ್ತಿ ಆಮೇಲೆ ಉಳ್ದಂಗ್ ಬಿಟ್ಬಿಟ್ಟು ಆಮೇಲೆ ಹೇಳಿಲ್ವಾಲಯ್ಯ, ಇನ್ನೊಂದ್ ದಿನ ಬಿಟ್ಟೆ ಉಕ್ಕಿ ಹಾಕ್ಸೋದು ಅಂತಂದಿಲ್ವಾ? ಹಂಗೆ ಈ ತರ ಸ್ವಲ್ಪ ನಮ್ಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಯಾವ್ದನ್ನು ಅತಿಯಾಗಿ ಮಾಡಬಾರ್ದು ಅನ್ನೋದಕ್ಕೆ ಶಂಕರಣ್ಣ ಇದೊಂದು ಉದಾಹರಣೆ ಹೇಳದೆ ಅಷ್ಟೇ. ಇಲ್ಲ ನೀನ್ ಹೇಳದಾಗೆ ಸ್ಯಾನ ಅರ್ಥ ಐತೆ. ಈಗ ನಾನು ಅದ್ನೇ ಕೇಳಕ್ಕಿದ್ದೆ. ಈಗ ಈಗ ಉಳಿಸೋದನ್ನ ಬಿಟ್ಬಿಡದ, ಈಗ ಇನ್ನೊಂದು ಹದಿನೈದು ದಿನ ಬಿಟ್ಟು ಉಳಿಸ್ತೀನಿ. ಬಿಟ್ಬಿಡ್ದು ಅಂದ್ರೆ ನೀನ್ ಹೇಳ್ದಾಗ ನಾನು ಹೊಸ್ಕಡ್ಲೆ ಬಿಡಕಲ್ಲ, ಹದಿನೈದು ದಿನ ಬಿಡ್ತೀನಿ ಆಟೆಯ. ಆಮೇಲೆ ಅದೇನೋ ಈಗಾಗ್ಲೇ ನಿನ್ನೆ ಮೊನ್ನೆನಾಗೆ ಹೇಳ್ತಾ ಇದ್ರು, ಮತ್ತದೇನೋ ವಾಯುಭಾರ ಕುಸಿತ ಆಗ್ಬಿಟ್ಟು ಮತ್ತೇನೋ ನಾಲ್ಕೈದು ದಿನ ಮಳೆ ಯಾವಾಗ ಬೇಕಾದ್ರೂ ಹೆಂಗ್ ಬೇಕಾದ್ರೂ ಬರ್ಬೋದು, ಜೊತೆಗೆ ಸಿಡ್ಲು ಪಡ್ಲು ಬರ್ತದೆ ಅಂತ ಹೇಳ್ತಿದ್ರು. ಇರ್ಲಿ, ಅದೇನೋ ಪ್ರಾಕೃತಿಕವಾಗಿ ಅದೇನೇನಾಗ್ಬೇಕಾಯ್ತದೆ. ನನಗೆ ಒಂದು ಸಂತೋಷ ಏನು ಅಂತ ಅಂದ್ರೆ ಶಂಕರಣ್ಣ, ಅದ್ ಯಾವ್ದೇ ಕಾಲ ಆಗಿರ್ಲಿ ಆಯ್ತಾ, ಯಾವ್ದೇ ಟೈಮ್ ಆಗಿರ್ಲಿ, ಮಳೆ ಬಂತು ಅಂದ್ರೆ ನನಗೆ ಭಾರಿ ಸಂತೋಷ ಆಯ್ತದ ನೋಡು. ಅಲ್ಲ ಎಷ್ಟಾರು ಬರ್ಲಿ, ಅದು ಎಷ್ಟಾರು ಬರ್ಲಿ, ಈಗ ಗಾದನೆ ಮಾಡ್ಬಿಟ್ಟವ್ರೆ, ಮಳೆ ಹೋದ್ರ ಕೇಡ ಮಗ ಉಂಡ್ರ ಕೇಡ ಅಂತ. ಅದಕ್ಕೋಸ್ಕರ ನನಗೆ ಮಳೆ ಯಾವಾಗ ಬಂದ್ರು ಭಾರಿ ಖುಷಿನೇ, ಯಾವ್ದೇ ಟೈಮ್ ಅಲ್ಲಿ ಬರ್ಲಿ. ಈಗ ಒಂದೊಂದ್ಸರಿ ನುಕ್ಸಾನು ಮಾಡ್ತದ ಇಲ್ಲ ಅಂತ ಅಲ್ಲ, ನನಗೆ ಮಳೆ ಬರ್ತದೆ ಭಾರಿ ಖುಷಿ ಆಯ್ತದ. ಯಾಕೆ ಅಂತ ಗೊತ್ತಿಲ್ಲ. ಅಂದ್ರೆ ಒಂದ್ಸರಿ ಗೌತಮ ಬುದ್ಧರನ್ನ ಕರೆಸ್ಬಿಟ್ಟು ಬೋಧನೆ ಮಾಡಿಸ್ಬೇಕು. ಅದಕ್ಕೆ ಯಾವ ಟೈಮ್ ಅಲ್ಲಿ ಎಷ್ಟು ಹೋಯ್ಬೇಕು, ಎಷ್ಟು ಹೋಗ್ಬೇಕು ಅಷ್ಟೇ ಹೋಗ್ಬೇಕು. ಅಂದ್ರೆ ಅದು ಮೊದ್ಲು ನೀ ಕಾಣಂಗೆಯ ನಮ್ಮ ಹಿರಕರೆಲ್ಲ ಇದ್ದ ಟೈಮ್ನಾಗೆ ಹಿಂದಿನ ಕಾಲದಾಗೆ ಯಾವಾಗ ಯಾವಾಗ ಏಟೇಟ್ ಮಳೆ ಆಗ್ಬೇಕಾಯ್ತು ಆಟಾಟೆ ಆಯ್ತಿತ್ತು. ಆಮೇಲೆ ಆಗ ಸರಿಯಾಗಿ ಕಾಲಕ್ಕೆ ತಕ್ಕಂತೆ ಹೆಸರಿಟ್ಟಿದ್ರು. ಮಳೆಗಾಲ ಅಂದ್ರೆ ಆ ಟೈಮ್ನಾಗೆ ಮಳೆ ಆಗೋದು, ಚಳಿಗಾಲ ಅಂದ್ರೆ ಆ ಟೈಮ್ನಾಗೆ ತಣ್ಣ ಗಾಳಿ ಬಿಸಿ ಚಳಿ ಆಗೋದು, ಒಳ್ಳೆ ಚುರು ಚುರನ ಬಿಸಿಲು ತಟ್ಟದು. ಈಗ ನಾವು ಮಾಡಿರೋ ಒಂದು ತಪ್ಪಿನಿಂದಾಗಿ ಮರ ಗಿಡಗಳು ಕಡ್ದು, ಮರ ಗಿಡಗಳನ್ನ ಕಡ್ದಿದ್ದು ತಪ್ಪಿಗೆ ಮತ್ತೆ ನೆಡ್ಲಿಲ್ಲ, ವಾತಾವರಣ ಕಲುಷಿತಗೊಳಿಸ್ತೋ. ಹಂಗಾಗಿ ಏನಾಗೋಯ್ತು ಅಂತಂದ್ರೆ ಈಗ ಯಾವ ಕಾಲದಲ್ಲಿ ಏನೇನ್ ಆಯ್ತದೆ ಅನ್ನೋದೇ ಗೊತ್ತಿಲ್ಲದೆ ವಾತಾವರಣ ಎತ್ವಸ ಆಗಿ ಹಿಂಗೆ ಆಗೊಮ್ಮೆ ಈಗೊಮ್ಮೆ ಆಯ್ತಾ ಕೂತೈತೆ. ಹಾಗೆಲ್ಲ ಸಂಕ್ರಣ ಸೋನೆ ಮಳೆ ಅನ್ಕೊಂಡು ಹೆಂಗ್ ಮಳೆ ಇಡ್ಕೊಳ್ಳೋದು, ಜಡಿ ಮಳೆ ಅಲ್ವಾ? ಈಗ ಹಂಗ ಹಾಕಲ್ಲ, ಯಾವಾಗ ಬೇಕಾದ್ರು ಪಟ ಪಟ ಪಟ ಮಳೆ, ಯಾವಾಗ ಬೇಕಾದ್ರು ಬಿಸಿಲು. ಅದಕ್ಕೆ ಅಣ್ಣ ಹಿಂಗ್ ಬಹಳ ಖುಷಿ ಆಗೋದು, ಬಹಳ ಯಾವ ಬೇಕಾದ್ರು ಬರ್ತಾ ಇದ್ರೆ ಖುಷಿ ಆಯ್ತದೆ ಅಂತ ಅಣ್ಣ ನಾನು ಆಗ್ಲೇ ಹೇಳಕೊಂಡಿತ್ತು. ಇನ್ನೊಂದೇನು ಅಂತಂದ್ರೆ, ಈಗ ಹುಕ್ಕೆ ಒಡ್ಸೋದ್ರ ಜೊತೆಗೆ ಇನ್ ಏನ್ ಮಾಡ್ಬೇಕು ಅಂತ ಕೇಳ್ತಾ ಇದ್ದೆ. ಅಷ್ಟೊಂದು ನೀನ್ ಒಳ್ಳೆ ಬೋಧನೆ ಮಾಡ್ಬಿಟ್ಟೆ. ಇರ್ಲಿ, ಅವೆಲ್ಲ ಬೇಕಾಯ್ತಲ್ಲ ಶಂಕರ. ಖಂಡಿತವಾಗ್ಲು ಬಹಳ ಅನುಕೂಲ ಆಯ್ತು. ಈಗ ನೀನ್ ನನ್ನೊಬ್ನಿಗೆ ಹೇಳಿಲ್ಲ, ಅದ ಮೀನಕ್ಕೂ ಹೇಳಿದ್ಯ, ನಾನ್ ನಾಲ್ಕು ಜನಕ್ಕೆ ಹೇಳ್ತೀನಿ, ಮೀನಕ್ ನಾಲ್ಕು ಜನಕ್ಕೆ ಹೇಳ್ತೀನಿ. ಹಂಗಾಗಿ ಎಲ್ರು ಕೂಡ ವಾರ ವಾರಕ್ಕೂ ಹುಕ್ಕೆ ಒಡಿಸ್ಬೇಡಿ ಅನ್ನೋದು ಮಂದಟ್ಟಾಗಂತ ವಿಚಾರ ಸರಿಯೇಯ. ಈಗ ನೋಡು, ಈಗ ಒಳ್ಳೆ ಮಳೆ ಆಯ್ತೈತೆ, ಮತ್ತೊಮ್ಮೆ ಸಕಾಲ ಅಂತ ಅನ್ಕೋತೀನಿ. ಯಾಕೆಂತಂದ್ರೆ ಹೊಸಿ ಈ ಕಾಳ್ಪಾಳನ್ನ ಹಾಕೊಂಡು ಒಳ್ಳೆ ಎಲೆಗಳು ಬರಂತ ಬೆಳೆಗಳನ್ನ ಬೆಳ್ಕೊಂಡು ನಮ್ಮ ಜಮೀನ್ಗೆ ಗೊಬ್ಬರ ಮಾಡ್ಕೊಳ್ಳೋದಕ್ಕೆ ಒಂದ್ ಒಳ್ಳೆ ಟೇಮು ಅಂತ ಅನ್ಕೋತೀನಿ. ಯಾಕೆಂತಂದ್ರೆ ಜುಲೈ ಆಗಸ್ಟ್ ನಾಗೆ ಗದ್ದೆ ಪದ್ದೆನಾಗೆ ನಾವು ನಾಟಿ ಪಟ್ಟಿ ಮಾಡಂತದ್ದು. ಇನ್ನು ಬೇಕು ಅಂತಂದ್ರೆ ಈ ತೋಟದಾಗೆ ಹೋಗಿರೋ ಹೋಗ್ಗುಣಿಗಳನ್ನೆಲ್ಲ ಬೇಕಾದ್ರೆ ಹಾಕೊಳಕ್ಕೂ ಒಳ್ಳೆ ಟೇಮು ಅಂತ ಅನ್ಕೋತೀನಿ. ಆದ್ರೆ ಈಗ ನಮ್ ಭೂಮಿಗೆ, ನಮ್ ಭಾಗಕ್ಕೆ, ನಮ್ ಪ್ರದೇಶಕ್ಕೆ ಸೂಕ್ತವಾಗಿ ಏನೇನ್ ಬೆಳೆಗಳನ್ನ ಮಾಡ್ಕೋಬಹುದು, ಈ ಟೈಮ್ನಾಗೆ ಯಾವ ಕಾಳುಗಳನ್ನ ಹಾಕಿ ಸೂಕ್ತ ಅಂತ ಹೇಳ್ತೀಯ. ಅದು ನೋಡು, ಈಗ ನಮ್ಮ ಹಾಸನ ಜಿಲ್ಲೆ ಐತಲ್ ಶಂಕರಣ, ಕೃಷಿಗೆ ಸಂಬಂಧಪಟ್ಟಂಗೆ ಭಾರಿ ಒಂಥರ ವಿಶೇಷವಾದ ಜಿಲ್ಲೆ ಇದು. ದಿಟ್ಟೋಗ್ಲಕ್ಕಂದ್ಬಿಡು, ಭಾರಿ ಒಂಥರ ವಿಶೇಷವಾದ ಜಿಲ್ಲೆ. ವಿಶೇಷತೆ ಏನು ಅಂತ ಅಂದ್ರೆ, ಇದ್ ನೋಡು, ಈಗ ನಮ್ಮ ಹಾಸನ ಜಿಲ್ಲೆನಲ್ಲಿ 8 ತಾಲೂಕವೆ. ಹೌದು, 8 ತಾಲೂಕು. ಎಷ್ಟು ಹೇಳು? 8 ತಾಲೂಕವೆ. ಈ 8 ತಾಲೂಕು ಕೃಷಿಗೆ ಸಂಬಂಧಪಟ್ಟಂಗೆ ನಾವು ನೋಡಿದಾಗ ಸುಮಾರು ಈ ಕೃಷಿನಲ್ಲಿ ಕೃಷಿಗೆ ಸಂಬಂಧಪಟ್ಟಂಗೆ ವಲಯಗಳು ಅಂತ ಹೇಳಿ ಮಾಡ್ಕೊತಾರೆ. ಅಂತ ಅಂದ್ರೆ ಈ ಬಯಲ್ಸೀಮೆ, ಮಲ್ನಾಡು, ಅರಮಲ್ನಾಡು, ಆಮೇಲೆ ಮಳೆ ಬೀಳೋದ್ರ ಮೇಲೆ ಹಿಂಗ್ ಮಾಡ್ಕೊತಾರಲ್ಲ. ನಮ್ಮ ರಾಜ್ಯದಲ್ಲಿ, ಇಡೀ ಕರ್ನಾಟಕ ರಾಜ್ಯದಲ್ಲಿ 10 ಕೃಷಿ ವಲಯಗಳಿದಾವೆ. ಇಡೀ ರಾಜ್ಯಕ್ಕೆ 10 ಕೃಷಿ ವಲಯಗಳಿದಾವೆ. ಅದ್ರಲ್ಲಿ ನೋಡು, ನಮ್ ಹಾಸನ ಜಿಲ್ಲೆಯಲ್ಲಿ 4 ಕೃಷಿ ವಲಯಗಳವೆ. ನಮ್ ಜಿಲ್ಲೆನಾಗೆ 4 ವಲಯವೆ ಅಂತ. ವಲಯವೆ 4 ಈ ದಕ್ಷಿಣ ಒಣ ವಲಯ ಅಂತ ಹೇಳಿ ನಾವು ಕರಿತೀವಿ. ಹಸಿ ಕರೆ ಬರ್ತದಲ್ಲ, ಪೂರ್ತಿ ಅದು ಒಣ ಬೇಸಾಯ ನೋಡು. ಒಣ ಬೇಸಾಯ ಎಲ್ಲ ಬಯಲ್ಸೀಮೆ ಅಲ್ಲ, ಹಂಗಾಗಿ ದಕ್ಷಿಣ ಒಣ ವಲಯ ಅಂತ ಹೇಳ್ಬಿಟ್ಟು. ಇನ್ನ ಉತ್ತರ ಒಣ ವಲಯ ಅಂತ ಹೇಳ್ಬಿಟ್ಟು ನಮ್ಮ ಚನ್ನರಾಯಪಟ್ಟಣ ಇತ್ತಲ್ಲ, ಅದು ಸ್ವಲ್ಪ, ಪೂರ್ತಿ ಇಲ್ಲ, ಸ್ವಲ್ಪ ದಕ್ಷಿಣ ಒಣವಲಯ ಅಂತ ಹೇಳ್ಬಿಟ್ಟು ಕರಿತೀವಿ. ಅದೇ ರೀತಿ ಈ ಮಧ್ಯದ ಅರೆ ಮಲೆನಾಡು ಅಂತ ಹೇಳ್ಬಿಟ್ಟು ಹಾಸನ ಬರ್ತದ, ಹಾಸನ, ಅರ್ಕಲ್ಗೂಡು, ಆಲೂರು, ನಮ್ ಹೊಳೆನರಸೀಪುರ ಬೇಲೂರು ಇವೆಲ್ಲ ಬರ್ತವೆ ಆಯ್ತಾ. ಇವೆಲ್ಲ ಒಂಥರ ಅರೆ ಮಲ್ನಾಡು ಅನ್ನೋ ತರದಲ್ಲಿ ಮಲ್ನಾಡಲ್ಲ ಬಯಲಸೀಮೆ ಅಲ್ಲ, ಇನ್ನ ಪೂರ್ಣ ಮಲ್ನಾಡು ಅಂತ ಅಂದ್ರೆ ನಮ್ ಸಕಲೇಶ್ಪುರ ಬಿಡು. ಅದು ಹೇಳಿ ಮಾಡಿಸ್ದಂಗೆ ಒಳ್ಳೆ ಮಲ್ನಾಡ, ಯಾಕಂತ ಮಲ್ನಾಡು ಯಾಕಂದ್ರೆ ಯಾವಾಗ್ಲೂ ಮಳೆ, ಯಾವಾಗ್ಲೂ ಮಳೆ, ಒಳ್ಳೆ ತಂಡಿ ವಾತಾವರಣ, ಒಳ್ಳೆ ಕಾಡಿನ ಪ್ರದೇಶ ನೋಡು. ಇವ ನೋಡಿ ಹೆಂಗೆ ಅಂತ ಅಂತಂದ್ರೆ ಈ ಅರಸೀಕೆರೆ ಚನ್ನಪಟ್ಟಣ ಅಂತ ಹೇಳಿದ್ನಲ್ಲ ನಾನು, ಇಲ್ಲಿ ಒಂದು ವರ್ಷದಲ್ಲಿ 500 to 600 millimeters ಮಳೆ ಬೀಳ್ತದೆ ಒಂದ್ ವರ್ಷಕ್ಕೆ. ವರ್ಷಕ್ಕೆ 500 to 600 millimeters. ಇನ್ನು ನಾನು ಆಗ್ಲೇ ಹೇಳಿದ್ನಲ್ಲ ಅರೆ ಮಲ್ನಾಡು ಪ್ರದೇಶ ಅಂತ ಹೇಳ್ಬಿಟ್ಟು, ಅರೆ ಮಲ್ನಾಡು ಪ್ರದೇಶದಲ್ಲಿ ನಮ್ಮ ಹಾಸನ, ಬೇಲೂರು, ಆಲೂರು, ಹೊಳೆನಸೀಪುರ ಇಲ್ಲೆಲ್ಲವ 800 to 900 millimeters ಮಳೆ ಬೀಳ್ತದೆ ಒಂದ್ ವರ್ಷ. ಅಂದ್ರೆ ಈಗ ಅರಸೀಕೆರೆ ಚನ್ನಪಟ್ಟಣ ಹೋಲಿಸ್ಕೊಂಡ್ರೆ ಒಂದ್ 300 millimeters ಜಾಸ್ತಿ ಬೀಳ್ತದೆ, ಜಾಸ್ತಿ ಬೀಳ್ತದೆ ಆಯ್ತಾ. ಈ ಸಕಲೇಶ್ಪುರ ಹೇಳಿದ್ವಲ್ಲ ಇಲ್ಲಿ ನೋಡು 2500 to 3000 millimeters ಮಳೆ ಬೀಳ್ತದೆ. ನೋಡ್ಬೇಕ ಈಗ ನಮ್ಮ ಹಾಸನ, ಆಲೂರು, ಬೇಲೂರು ಇದಕ್ಕೆ ಹೋಲಿಸ್ಕೊಂಡ್ರೆ 3 times ಹೆಚ್ಚಿಗೆ ಮಳೆ ಸಕಲೇಶ್ಪುರದಾಗ ಆಯ್ತದೆ, ಸಕಲೇಶ್ಪುರದಲ್ಲಿ ಬೀಳ್ತದೆ ಆಯ್ತಾ. ಇದು ಇಲ್ಲಿ ವಿಶೇಷ ಆಯ್ತಾ. ಈ ವಿಶೇಷ ಹಿಂಗಿರುವಾಗ ಈ ಮಳೆಯನ್ನ ಆಧರಿಸಿ ಏನ್ ವಲಯಗಳನ್ನು ಅಂತ ಹೇಳಿ ಮಾಡ್ಕೊಂಡವ್ರು, ಆ ವಲಯಕ್ಕೆ ಪೂರಕವಾಗಿ ನಾವು ಬೆಳೆಗಳನ್ನು ಮಾಡ್ಕೋಬೇಕು ನೋಡು. ಈಗ ಸರಿಯಾದ ಪಾಂಟಿ ಬಂತು. ಈಗ ಹಂಗ್ ನೋಡಿದ್ರೆ ಶಂಕರಣ್ಣ, ನಮ್ಮ ಒಂದು ಹಾಸನ ಜಿಲ್ಲೆನಲ್ಲಿ ಎಷ್ಟು ಕೃಷಿ ಭೂಮಿ ಐತೆ ಅಂತ ಅಂತ ಅಂದ್ರೆ ಸುಮಾರು 421,000 hectares ಪ್ರದೇಶ ಇರೋ ಅಂತದ್ದು. ಒಟ್ಟಿಗೆ ಇನ್ನೊಂದು ತಪ್ಪ ಹೇಳುವಣ್ಣ, 421,000 ಹೆಕ್ಟೇರ್ ಎಕರೆ ಅಲ್ಲ, ಹೆಕ್ಟೇರ್ ಬಿನಕೋ ಹೆಕ್ಟೇರ್ ಹೆಕ್ಟೇರ್ ಒಂದ್ ಹೆಕ್ಟೇರ್ ಅಂತ ಅಂದ್ರೆ 2.5 acres ಆಯ್ತಾ. ಇಷ್ಟು ಇರ ಅಂತದ್ದು ಒಂದು ಅಂದಾಜ್ನಲ್ಲಿ ಒಂದ್ ವರ್ಷದಲ್ಲಿ ಎಷ್ಟು ಜನ ಬಿತ್ತನೆ ಮಾಡ್ತಾರೆ ಅಂತ ಅಂದ್ರೆ, ನೀನ್ ಹೇಳಿದ ಉಳ್ಬೇಡ ಅಂತ ಹೇಳ್ಬಿಟ್ಟು ಉಳ್ಬೇಡ ಅಂತ ಅಂತ ನಾನು ಹೇಳಿದ ತಕ್ಷಣ ನೀನ್ ಮನ್ಸಿಗೆ ಬೇಜಾರು ಮಾಡ್ಕೊಬಿಟ್ಟು ವರ್ಷ ಪೂರ್ತಿ ಉಳ್ದ ಹಂಗೆ ಬಿಡ್ತೀಯ, ಬಿತ್ತನೆ ಮಾಡಕ್ಕಲ್ಲ, ನಾಟಿನ ಮಾಡಕ್ಕಲ್ಲ. ಇಂಥವ್ರು ಕೆಲವರು ಇರ್ತಾರಲ್ಲ, ಭೂಮಿ ಐತೆ ಬೆಳೆ ಮಾಡಕ್ಕಲ್ಲ. ಇಂಥರಿಂದಾಗಿ ಕೆಲವು ಈಗ ನಮ್ಗೆ ಬಿತ್ತನೆ ಆಯ್ತಿರೋ ಪ್ರದೇಶ ಎಷ್ಟು ಅಂತ ಅಂತಂದ್ರೆ 346,000 hectares. ಅಲ್ಲ ಮೀನಕ್ಕ, 400,000 ಇಲ್ಲ ಆಯ್ತು, 300,000 ಇಲ್ಲ ಆಯ್ತು ಅಂದ್ರೆ ಹತ್ತತ್ರ 100,000 hectares ಪ್ರದೇಶ ಕಮ್ಮಿ. ಒಂದು 80,000 hectares ಬಿತ್ತನೆ ಮಾಡೋದಿಲ್ಲ, ಅದಕ್ಕೆ ಬೇರೆ ಬೇರೆ ಬೇರೆ ಬೇರೆ ಕಾರಣ ಆಯ್ತಾ. ಹಿಂಗಾಗಿ ಮಾಡ್ತಾ ಇಲ್ಲ. ಇದರಲ್ಲಿ ಜಾಸ್ತಿ ಬೆಳೀತಾ ಇರೋದು ಯಾವ್ದು ಅಂತ ಅಂತ ಅಂತಂದ್ರೆ ಮೆಕ್ಕೆಜೋಳ. ಮೆಕ್ಕೆಜೋಳ ಮೆಕ್ಕೆಜೋಳ ಸುಮಾರು 1,11,055 hectares ಅಲ್ಲಿ ಮೆಕ್ಕೆಜೋಳನ ಬಿತ್ತನೆ ಮಾಡ್ತಾರೆ. ಸರಾಸರಿ 1/3 1/3 ಆಯ್ತಾ. ಇನ್ನ ಅದ್ ಬಿಟ್ರೆ ತೆಂಗು, ಇದು ಹೆಚ್ಚು ಕಮ್ಮಿ 100,000 chillare hectares ಅಲ್ಲಿ ಇದು ಇರೋ ಅಂತದ್ದು ಬೆಳಿತಾವ್ರೆ. ಯಾಕಂದ್ರೆ ನೀವು ನೋಡಿದ್ರೆ ಎಲ್ಲ ಕಡೆ ತೆಂಗು ತೆಂಗು ಅಂತ ನೋಡು. ಈಗ ಆಲೂರಲ್ಲಿ ಬರಕಲ್ಲ ಅಂತ ಆಲೂರಲ್ಲೂ ತೆಂಗು ಹಾಕಂದವ್ರೆ. ನಾವೇನ್ ಬರೀ ಅರಸೀಕೆರೆ, ಚನ್ನರಾಯಪಟ್ಟಣ ಈ ಭಾಗದಲ್ಲಿ ತೆಂಗು ಕೊಡ್ಕೊಂಡು, ಈಗ ಹೊಳೆನರಸೀಪುರದಲ್ಲೂ ತೆಂಗೈತೆ, ಈ ಕಡೆ ಬೇಲೂರ್ದಾಗೂ ತೆಂಗು ಹಾಕ್ತಾವ್ರೆ, ಹಾಸನದಲ್ಲಿ ಬಿಡು ಎಲ್ಲಾ ತರದ ಬೆಳೆ ಒಂದು ಪರಿಸ್ಥಿತಿ ಬಂದೈತೆ. ಸ್ವಲ್ಪ ದಿವಸ ತಡೆ ಸಕಲೇಶ್ಪುರದಲ್ಲೂ ಹಾಕ್ತಾರೆ. ಅಂದ್ರೆ ಮಳೆ ಜಾಸ್ತಿ ಆದಾಗ ಬರಕಲ್ಲ ಅಂತಾರಲ್ಲ, ಅದಕ್ಕೆ ಸುಮ್ನಾಗವ್ರೆ. ಅದಕ್ಕೆ ಏನಾದ್ರು ಸೂಕ್ತವಾದಂತ ಒಂದು ಯಾವ್ದಾದ್ರು ಒಂದು ಮಳೆ ತಡೆ ಅಂತ ತಳಿ ಬಂತು ಅಂತಂದ್ರೆ ಅದು ಹಾಕದೆ. ಇನ್ನು ರಾಗಿ ಅದ್ ಬಿಟ್ರೆ 3rd place ಇದು 81,440 hectares ಅಲ್ಲಿ ರಾಗಿ ಬಿತ್ತನೆ ಆಯ್ತೈತೆ. ನಮ್ ಪುಣ್ಯ ತಿನ್ನ ಬೆಳೆ ಅಲ್ವಾ, ಎಲ್ಲಾದ್ರು ಬಿಡ್ತಾವ್ರಲ್ಲ ಹಂಗಾಗಿ ಅದ್ ಬಿಡ್ತಾವ್ರೆ ಅಂತ ಹೇಳ್ಬಿಟ್ಟು. ಇನ್ನ 4th place ಬಂದ್ರೆ ಭತ್ತ, ಹೆಚ್ಚು ಕಮ್ಮಿ 1,32,000 hectares ಆಯ್ತಾ. ಅದು ಸ್ವಲ್ಪ ನೀರಾವರಿ ಜಾಸ್ತಿ ಆಯ್ತಲ್ಲ ನಮ್ದು, ಈ ಕಡೆ ಯಕ್ಷಿ ಐತೆ, ಆ ಕಡೆ ಹಾರಂಗಿ ಐತೆ, ಮಧ್ಯದಲ್ಲಿ ಒಂದು ಹೇಮಾವತಿ ಇಟ್ಕೊಂಡಿದೀವಿ, ಆ ಕಡೆ ಮತ್ತೆ ಕಾವೇರಿ ಇಟ್ಕೊಂಡಿದೀವಿ, ನೀನ್ ಹೇಳ್ದಂಗ್ ವಾಟೆಬಳೆ ಐತೆ, ನೀರೇ ಇರೋದ್ರಿಂದ ಭತ್ತನೂ ಬೆಳಿತಾವ್ರೆ. ಅನಂತರ ಸ್ಥಾನದಲ್ಲಿ ಶಂಕರಣ ಆಲೂಗೆಡ್ಡೆ 1,600 hectares, ತಂಬಾಕು 9,000 chillare hectares, ಅಲ್ಸಂದೆ ಅದೊಂದು 7,000 chillare hectares. ಹಿಂಗೆ ಕಾಳು ಪಾಳುಗಳು ಸುಮಾರಾಗಿ 2-5 lakh hectares ಪ್ರದೇಶದಾಗಿ ಬೆಳಿತಾವ್ರೆ ಅಂತ ಹೇಳ್ತೀಯ. ಬೆಳಿತಾವ್ ಶಂಕರಣ್ಣ. ಹಿಂಗೆಲ್ಲ ಇದು ನಾನು ಸುಮ್ನೆ ಒಂದು ಅಂದಾಜ್ ಇರ್ಲಿ, ಏನೇನ್ ಬೆಳಿತಾ ಇದೀವಿ ನಾವು ನಮ್ಮ ಜಿಲ್ಲೆನಲ್ಲಿ ಅಂತ ಹೇಳ್ಬಿಟ್ಟು. ಇದಕ್ಕೆ ನೋಡು ನಾವು ಬೆಳೆ ಪದ್ಧತಿಗಳು ಅಂತ ಹೇಳಿ ಬತ್ತೋ ಶಂಕರಣ್ಣ, ಅದ ಮೊದ್ಲು ಆಯ್ಕೆ ಮಾಡ್ಕೋಬೇಕು ನಾವು ಯಾವ ಪದ್ಧತಿಯಲ್ಲಿ ಏನ ಬೆಳಿಬೇಕು. ಪದ್ಧತಿಗಳು ಅಂತ ಅಂದ್ರೆ ಏನು ಇಲ್ಲ, ಮಿಶ್ರ ಬೆಳೆ, ಏಕ ಬೆಳೆ, ಸರಣಿ ಬೆಳೆ ಮತ್ತೆ ಅಂತರ್ ಬೆಳೆ ಬಹುಮಾಡಿ ಬೆಳೆ ಈ ತರದ ಪದ್ಧತಿಗಳು ಸಾಕಷ್ಟು ಇದಾವೆ ಆಯ್ತಾ. ನಿನಗೊಂದು ಉದಾಹರಣೆ ಹೇಳಬೇಕು ಅಂತ ಅಂತಂದ್ರೆ ಏಕ ಬೆಳೆ ಅಂತ ಅಂತ ಅಂತ ಅಂದ್ರೆ ಬರೀ ಒಂದೇ ತರದ ಬೆಳೆ ಬೆಳೆಯ ಅಂತದ್ದು ವರ್ಷದಲ್ಲಿ ಒಂದೇ ಬೆಳೆ ಮಾಡ್ಕೊಂಡು ಸುಮ್ಮನೆ ಬಿಡೋದು. ಏಕ ಬೆಳೆ ಈಗ ನೀನ್ ಬರೀ ರಾಗಿ ಹಾಕ್ತೀನಿ ಬರೀ ರಾಗಿ, ಬರೀ ಆಲೂಗಡ್ಡೆ ಹಾಕ್ತೀನಿ ಬರೀ ಆಲೂಗಡ್ಡೆ. ಏಕ ಬೆಳೆ ನಿಮ್ಗೊಂದು ಒಳ್ಳೆ ಉದಾಹರಣೆ ಕೊಡ್ತೀನಿ, ಮೆಕ್ಕೆಜೋಳ. ಅಂದ್ರೆ ನೀರಿರೋರು ಕೂಡ ಅದನ್ನು ವರ್ಷದಲ್ಲಿ ಬೆಳೀತಾರೆ. ಏಕ ಬೆಳೆ ಅಂತ ಅಂದ್ರೆ ಒಂದೇ ಬೆಳೆ ಬೆಳೆಯೋದು ಅಂತ, ವರ್ಷದಲ್ಲಿ ಒಂದ್ಸರಿ ಬೆಳೆಯೋದು ಅಂತ ಅಲ್ಲ, ನಿಮ್ ವರ್ಷದಲ್ಲಿ ಮೂರ್ ಸರಿ ಬೆಳೆದ್ರು ಈಗ ಹಂಗೆ ಆಗ್ಬಿಟ್ಟಿದ್ ಮೆಕ್ಕೆಜೋಳದ್ದು ಮುಂಗಾರಲ್ಲಿ ಒಂದ್ಸರಿ ಹಾಕ್ತಾರೆ, ಹಿಂಗಾರಲ್ಲೂ ಹಾಕ್ತಾರೆ, ಬೇಸಿಗೆಲ್ಲೂ ಹಾಕ್ತಾರೆ, ಒಳ್ಳೆ ಬೇಡಿಕೆ ಇರೋದ್ರಿಂದ ಅದಕ್ಕೆ ಹಿಂಗೆ ಮೂರ್ ಬೆಳೆ ಆಗ್ಬಿಟ್ಟೈತೆ ಒಂದೇ ತರದ ಬೆಳೆ ಬೆಳೆಯ ಅಂತ. ಅಂದ್ರೆ ಬಂಗಾರ ಕಡಿಮೆ ಅಲ್ವಾಣಯ್ಯ, ಒಳ್ಳೆ ದುಡ್ಡು ಸಿಗ್ತದೆ, ಜಾಸ್ತಿ ಕೆಲಸದವ್ರದೇನ್ ಕೇಳಕ್ಕಲ್ಲ ಏನಿಲ್ಲ, ಹಂಗಾಗಿ ಮೆಕ್ಕೆಜೋಳಕ್ಕೆ ಹೆಚ್ಚಿಗೆ ಡಿಮ್ಯಾಂಡ್. ಇದು ಏನು ಅಂತ ಅಂದ್ರೆ ಶಂಕರಣ, ನಮ್ಮ ವಿಜ್ಞಾನಿಗಳ ಪ್ರಕಾರವ ಅದು ಅಷ್ಟು ಒಳ್ಳೇದಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರ. ಮೆಕ್ಕೆಜೋಳ ಬೆಳೆಯೋದು ಅಲ್ಲ ಅಲ್ಲ, ಏಕ ಬೆಳೆ ಯಾವ್ದೇ ಆಗಿರ್ಲಿ, ಮೆಕ್ಕೆಜೋಳನಾರು ಬೆಳಿ, ರಾಗಿನಾರು ಬೆಳಿ, ಭತ್ತನಾರು ಬೆಳಿ, ಅಲಸಂದಿನಾರು ಬೆಳಿ, ತಂಬಾಕ್ನಾರು ಬೆಳಿ, ನೀನ್ ಯಾವ್ದು ಬೆಳೆದ್ರೆ ಅದು ಅಷ್ಟು ಒಳ್ಳೇದಲ್ಲ. ಅಂದ್ರೆ ನಮ್ ಭೂಮಿನಾಗೆ ವರ್ಷ ಪೂರ್ತಿ ಒಂದೇ ಬೆಳೆನ ಬೆಳಿಬಾರ್ದು ಬೆಳಿಬಾರ್ದು ನೋಡು. ಯಾವತ್ತು ನಾನು ಏನ್ ಬೆಳೆದ್ರೆ ಚೆನ್ನಾಗಿ ಬತ್ತದೆ ಅಂತ ಹೇಳ್ಬಿಟ್ಟು ನಾವು ಯೋಚನೆ ಮಾಡ್ಕೊಂಡು ಬಿತ್ತನೆ ಮಾಡ್ತೀವಿ, ಎಲ್ಲ ಸಾಮಾನ್ಯವಾಗಿ ಹಂಗೆ ಅಲ್ವಾ. ಆದ್ರೆ ವಿಜ್ಞಾನಿಗಳು ಹೇಳೋದೇನು ಅಂತ ಅಂದ್ರೆ ಏನ್ ಬೆಳೆದ್ರು ನನ್ನ ಮಣ್ಣು ಹಾಳಾಗೋದಿಲ್ಲ, ಹಿಂಗೆ ಯೋಚನೆ ಮಾಡ್ತಾರೆ. ಅದಕ್ಕೆ ಅವ್ರನ್ನ ವಿಜ್ಞಾನಿಗಳು ಅಂತ ಕರೆಯೋದು. ಏನ್ ಬೆಳೆದ್ರೆ ನನ್ನ ಮಣ್ಣು ಹಾಳಾಗೋದಿಲ್ಲ, ಮಣ್ಣೇ ಮುಖ್ಯ ಅಲ್ವಾ, ನನ್ನ ಮಣ್ಣು ಇನ್ನೂ ಚೆನ್ನಾಗಿ ಫಲವತ್ತತೆ ಬರ್ತದೆ, ಪೋಷಕಾಂಶದಿಂದ ಕೂಡಿರ್ತದೆ ಅಂತ ಅನ್ನೋದನ್ನ ಯೋಚನೆ ಮಾಡ್ಕೊಂಡು ನಾವು ಯಾವಾಗ್ಲೂ ಬೆಳಿಬೇಕು ಅಂತ. ಇದು ಏಕ ಬೆಳೆಗೆ ಸಂಬಂಧಪಟ್ಟಿದ್ದು, ನಾನು ಹೇಳಿದ್ದಿಷ್ಟು ಆಯ್ತಾ, ಇದಷ್ಟು ಒಳ್ಳೇದಲ್ಲ ಅಂತ ಆಯ್ತು. ಎರಡನೇದು ಮಿಶ್ರ ಬೆಳೆ ಅಂತ ಹೇಳ್ಬಿಟ್ಟು ಒಂದು ಮಿಶ್ರ ಬೆಳೆ ಅಂತ ಅಂದ್ರೆ ಇದು ಸ್ವಲ್ಪ ಎಡವಟ್ಟೆಯ, ಇದು ಸ್ವಲ್ಪ ಎಡವಟ್ಟು. ಯಾಕೆ ಅಂತ ಅಂದ್ರೆ ಶಂಕರಣ, ಈ ಒಂದೇ ಅರೆಯಲ್ಲಿ ನೀನ್ ಎರಡು ಮೂರ್ ತರದ್ ಹಾಕ್ಬಿಡೋದು. ಹೌದೌದೌದು, ಎರಡು ಮೂರ್ ತರದ್ ಹಾಕ್ಬಿಡ, ಅದ ಯೋಚನೆ ಮಾಡಿ ಹಾಕ್ಬೇಕು ಯಾವಾಗ್ಲೂ. ಈಗ ಆಲೂಗಡ್ಡೆ ನಾವು ಬೆಳೆಯುವಾಗ ಏನ್ ಮಾಡ್ತೀವಿ ಅಂತ ಅಂದ್ರೆ, ಆಲೂಗಡ್ಡೆ ಎಲ್ಲಿ ನೆಡ್ತೀವೋ ಅಲ್ಲಿ ಮೂಲಂಗಿನೂ ಹಾಕ್ತಿವಿ, ಸೊಪ್ಪಿನ ಬೀಜನೂ ಉದುರಿಸ್ತೀವಿ, ಕಾಳನ್ನು ಹಾಕತ್ತಿವಿ. ಇದು ಒಂದ್ ತರ ಒಳ್ಳೇದದು, ಯಾಕೆ ಅಂತ ಅಂದ್ರೆ ಕಾಳು ಈಗ ಇಲ್ಲಾತಿ ಕಾಳು ಬೇಗ ಬಂದ್ಬಿಡ್ತದೆ, ಆಮೇಲೆ ಆಲೂಗಡ್ಡೆ ಬರ್ತದೆ. ಈ ಮೂಲಂಗಿ ಒಂದ್ ಇಪ್ಪತ್ ದಿವಸ ಬಂದ್ಬಿಡ್ತದೆ, ಕಿತ್ಕೊಂಡು ಸುಮ್ನೆ ಆಗ್ಬಿಡ್ಬೋದು. ಅದೇ ತರ ಏನ್ ಮಾಡ್ತಾರೆ, ಈಗ ರಾಗಿ ಬಿತ್ತನೆ ಮಾಡಿರ್ತಾರೆ, ಅದ್ರೊಳಕ್ಕೆ ತೊಗರಿ ಹಾಕೋದು, ಅದ್ರೊಳಕ್ಕೆ ಅವರೇ ಹಾಕೋದು, ಅದ್ರೊಳಕ್ಕೆ ಅಲಸಂದೆ ಹಾಕೋದು. ನಾನೊಂದ್ಸರಿ ಬಿತ್ತನೆ ಮಾಡೋದು ಮಾಡ್ಬಿಟ್ಟು ಶಂಕರಣ ಗೊತ್ತಿಲ್ಲ ನನಯ್ಯ, ಈಗ ಅವರೇ ಕಾಳು ಹಾಕ್ಬಿಟ್ಟಿದೀನಿ, ಅಲ್ಲಿ ತಂದ್ಬಿಟ್ಟು ಎಲ್ಲ ಸ್ವಲ್ಪ ಮುಚ್ಚಿದೀನಿ, ಏನು ಇಲ್ವಲ್ಲ ಅಂತ ಅಂತ ಅನ್ಕೊಂಡು ಸಸಿ ನಾಟಿ ಮಾಡ್ಬಿಟ್ರು. ಎರಡು ಒಟ್ಟಿಗೆ ಬೆಳೆದ್ಬಿಟ್ಟು ಶಂಕರಣ, ಬೆಳಿವಾಗ ಏನು ಅನ್ನಿಸ್ತಿಲ್ಲ, ಕುಯ್ಯುವಾಗ ನನಗಾಗಿದ್ದು ಎಲ್ಲ ಸುತ್ತಾಕೊಂಡಿರ್ತದೆ, ಯಾವ್ದನ್ನ ಬಿಡಿಸ್ತೀಯ ಯಾವ್ದನ್ನ ಅಲ್ಲಿ ಕುಯ್ಯಕ್ ಹೋಯ್ತೀಯ. ಇದು ಮಿಶ್ರ ಬೆಳೆ ಅಂತ ಹೇಳ್ಬಿಟ್ಟು, ಮಿಶ್ರ ಬೆಳೆ ನಮ್ಗೆ ಮಿಶ್ರ ಬೆಳೆ ಪದ್ಧತಿ ಅಂತ ಮಾಡ್ಬಿಟ್ಟವ್ರದ, ಅದಿರೋದ್ರ ಆಲೂಗಡ್ಡೆ ಹೇಳಿದ್ನಲ್ಲ ಅಂತವಾದ್ರೂ ಮಾಡೋಣ, ನೀನ್ ರಾಗಿ ಒಳಗಡಿಕೆ ಬಳ್ಳಿ ತರಕಾರಿ ಹಾಕೊಳ್ಳೋದು, ಈ ಹುರುಳಿ ಕಾಳು ಹಾಕೊಳ್ಳೋದು ಮಾಡ್ಬಿಟ್ರೆ ಭಾರಿ ಹಿಂಸೆ ಆಯ್ತದೆ, ಅದ ಮಾಡಕ್ಕೆ ಹೋಗ್ಬಾರ್ದು ಆಯ್ತಾ. ಆಮೇಲೆ ನೋಡಪ್ಪ, ಈ ಅಂತರ ಬೆಳೆ ಇದು ಒಂಥರ ಒಳ್ಳೆ ಬೆಳೆ ಅಂತ ಹೇಳ್ಬಿಟ್ಟು, ಅಂದ್ರೆ ಅಂತರ ಇಟ್ಬಿಟ್ಟು ಹಾಕೋದು ಅಂತ ಹೇಳ್ಬಿಟ್ಟು, ಆರು ಸಾಲಿಗೆ ಒಂದ್ ಸಾಲು, ಎಂಟು ಸಾಲಿಗೆ ಒಂದ್ ಸಾಲು ಅಂತ, ಹಂಗೆ ಆರು ಸಾಲು ಎಂಟು ಸಾಲು ಅಂತ ಮಾಡ್ತಾರಲ್ಲ. ನೋಡು ಈಗ ನಾನು ಇದ್ರಲ್ಲಿ ಯಾವ್ದ್ರಲ್ಲಿ ರಾಗಿ ಒಳಗಡೆಯ ಅಂತರ ಬೆಳೆ ಮಾಡ್ತೀನಿ ಅಂತ ಅಂದ್ರೆ, ರಾಗಿ ಜೊತೆಲಿ ಭಾರಿ ತರದ ಬೆಳಿಬಹುದು ನಾವು, ಹುಚ್ಚಳ ಹಾಕಬಹುದು, ಅಲಸಂದೆ ಹಾಕಬಹುದು, ಹುರುಳಿಕಾಳು ಹಾಕಬಹುದು, ತೊಗರಿ ಹಾಕಬಹುದು, ಅವರೆಕಾಳು ಹಾಕಬಹುದು, ಕುಸುಬೆ ಹಾಕಬಹುದು. ಅದು ಹೇಳ ಸುಖ ಇಲ್ಲ, ಬೇಕಾದಷ್ಟು ಹಾಕಬಹುದು, ಬೇಕಾದಷ್ಟು ಹಾಕಬಹುದು. ಅದ್ ಎಷ್ಟು ಸಾಲಿಗೆ ಎಷ್ಟು ಹಾಕಬೇಕು ಅನ್ನೋದು ಒಂದು ಐಡಿಯಾ. ಈಗ ತೊಗರಿನೇ ಹಾಕ್ಬೇಕು ಅಂತ ಅಂದ್ರೆ ತೊಗರಿ ಹೆಂಗ್ ಹಾಕ್ಬೇಕು ಅಂತ ಹೇಳ್ತೀನಿ ಕೇಳು. ಯಾವಾಗ್ಲೂ ಎಂಟು ಸಾಲ ರಾಗಿ ಹಾಕಬೇಕು, ಎಂಟು ಸಾಲ ರಾಗಿ ಹಾಕೊಂಡು ಒಂಬತ್ತನೇ ಸಾಲ ಏನಿರ್ತದ ಆ ಸಾಲಿಗೆ ತೊಗರಿ ಬಿತ್ಕೋಬೇಕು, ತೊಗರಿ ಬಿತ್ಕೋಬೇಕು. ಒಂದೇ ಸಾಲ ಅಲ್ಲ, ಎರಡ್ ಸಾಲ ಮಾಡ್ಕೋಬೇಕದ ಜೊತೆಗೆ ಜೊತೆಗೆ ಒಂಬತ್ತು ಮತ್ತೆ ಹತ್ತನೇ ಸಾಲ ತೊಗರಿ ಹಾಕಬೇಕು, ಒಂಬತ್ತು ಮತ್ತೆ ಹತ್ತು. ಆದ್ರೆ ನೋಡು ಇಲ್ಲಿ ಏನು ಇದಿರ್ತದ ಅಂತರ ಅಂತರ ಅದೊಂಚೂರು ಜಾಸ್ತಿ ಮಾಡ್ಕೋಬೇಕು. ನೋಡಿ ಈಗ ನಾನಿಲ್ಲಿ ಒಂದ್ ಸಾಲ ಒಂದ್ ಸಾಲಿಗೆ ಒಂದು ಒಂದಡಿನ ಒಂದೂವರೆ ಅಡಿನ ಕೊಟ್ಟಿದ್ದೆ ಅಂತಂದ್ರೆ, ಇಲ್ಲಿ ಎರಡರಿಂದ ಎರಡೂವರೆ ಅಡಿ ಕೊಟ್ಬಿಡ್ಬೇಕು, ಎರಡಡಿ ಕೊಟ್ಕೊಂಡ್ರೆ ಸಾಕು. ಈಗ ಇಲ್ಲಿ ಒಂಬತ್ತನೇ ಸಾಲಿಗೆ ತೊಗರಿ ಹಾಕ್ತೀನಿ, ಎರಡ ಅಡಿ ಬಿಟ್ಬಿಟ್ಟು ಇನ್ನೊಂದ ಹೊಡಿಬೇಕು ಸಾಲ, ಅಂದ್ರೆ ಎರಡರ ಬಿಡೋದು, ಇನ್ನೊಂದರಾಗೆ ಮತ್ತೆ ನಾನು ತೊಗರಿ ಹಾಕೊಳ್ಳೋದು, ಮತ್ತೆ ತೊಗರಿ ಮತ್ತೊಂದು ಒಂದೂವರೆ ಎರಡರ ಬಿಟ್ಬಿಟ್ಟು ಮತ್ತೆ ರಾಗಿ ಹಾಕೊಳ್ಳೋದು. ಎರಡ ಯಾಕೆ ಹಾಕಬೇಕು ಅಂತ ಹೇಳ್ತೀನಿ ಕೇಳು, ಯಾಕೆ ಹಾಕೊಂಡ್ರೆ ಒಳ್ಳೇದು ಅಂತ ಅಂತ ಅಂತ ಅಂದ್ರೆ ಇದರಲ್ಲಿ ಭಾರಿ ಅನುಕೂಲ ಐತೆ. ಈಗ ಎರಡಡಿ ಬಿಟ್ಕೊಂಡು ಎರಡ್ ಕಡೆಲ್ಲೂ ತೊಗರಿ ಹಾಕೊಂಡೆ ನಾನು ಅಂತ ಅಂದ್ರೆ ಶಂಕರಣ್ಣ, ಈ ಮಧ್ಯದಲ್ಲಿ ಜಾಗ ಇರ್ತದ ನೋಡು, ಅಲ್ಲೊಂದು ಕಾಲುವೆ ಮಾಡ್ಕೊಬಿಡುದು. ಕಾಲುವೆ ಮಾಡ್ಕೊಬಿಡುದು ಯಾವಾಗ್ಲೂ ನಮ್ಗೆ ಏನ್ ಹೇಳ್ತಾರೆ ಅಂತ ಅಂದ್ರೆ, ಉಳುಮೆ ಮಾಡುವಾಗ ಇಳಿಜಾರ್ಗೆ ಅಡ್ಲಾಗಿ ಉಳುಮೆ ಮಾಡಿ ಅಂತ ಹೇಳ್ತಾರೆ. ಬಿತ್ತನೆನೂ ಅಷ್ಟೇ, ಇಳಿಜಾರ್ಗೆ ಅಡ್ಲಾಗಿ ಬಿತ್ತನೆ ಮಾಡಿ ನಾಟಿ ಮಾಡಿ ಅಂತ ಹೇಳ್ಬಿಟ್ಟು ಹೇಳಿರ್ತಾರ. ಈಗ ಇಳಿಜಾರ್ಗೆ ಅಡ್ಲಾಗಿ ಇದಿರ್ತದೆ, ನಾವು ಬಿಡ್ತಿರ್ತೀವಿ, ಅಲ್ಲೊಂದು ಕಾಲುವೆ ತಗೊಂಡೋ ಅಂತ ಅಂತ ಅಂದ್ರೆ, ಮಳೆ ಬಂದಾಗ ನೀರು ನಿಲ್ತದಲ್ಲಿ, ನೀರ್ ನಿಂತು ನೀರ್ ಸಂರಕ್ಷಣೆ ಆಗುತ್ತೆ. ನೀರ್ ಸಂರಕ್ಷಣೆ ಆಯ್ತು ಅಂತ ಅಂತ ಅಂದ್ರೆ ಮಣ್ಣಿಂದು ಫಲವತ್ತತೆನು ಕೂಡ ಹೆಚ್ಚಾಗಿ ಆಯ್ತದೆ ಅನ್ನೋದು ಒಂದು ಅಂಶ. ಎರಡನೇ ಅಂಶ ಏನು ಅಂತ ಅಂತ ಅಂದ್ರೆ, ನೀ ಗುಂಡಿ ಇಲ್ಲಿ ಕಾಲುವೆ ತೆಗೆದಿರ್ತೀಯಲ್ಲ, ಈ ತೊಗರಿ ಎಲೆ ಎಲ್ಲನು ಉದುರಿಸಕ್ಕೆ ಶುರು ಮಾಡ್ತದೆ ಆಯ್ತಾ. ಆ ಎಲೆ ಬಿದ್ದ ಎಲೆ ಅಲ್ಲವ ಆ ಒಂದು ಕಾಲುವೆ ಒಳಗಡೆ ಬೀಳ್ತದೆ. ನೋಡು ಈಗ ಒಂದ್ ಹೆಕ್ಟೇರ್ ಅಲ್ಲಿ ನಾವ್ ಹಿಂಗ್ ಎಂಟೆಂಟ್ ಸಾಲ್ಗೆ ತೊಗರಿ ಹಾಕೊಂಡ ಅಂತ ಅಂತ ಅಂದ್ರೆ ಸುಮಾರು 2 ಟನ್ ಎಲೆ ಉದುರಿಸ್ತದ. ಗೊಬ್ಬರ 2 ಟನ್ ಎಲೆಯನ್ನ ಉದುರಿಸ್ತದೆ. ಇದು ಒಂದ್ ಅನುಕೂಲ ಆಯ್ತದೆ. ತೊಗರಿದ ಇನ್ನೊಂದೇನು ಅಂತ ಅಂತ ಅಂದ್ರೆ, ಅದ್ ಹೆಚ್ಚು ಕಮ್ಮಿ 1.5-2 ಅಡಿ ವರ್ಗು ಕೆಳಗಡೆ ಕೊಯ್ತದೆ ಬೇರು. ಆಳದಲ್ಲಿ ಏನ್ ಪೋಷಕಾಂಶಗಳಿದಾವ ಅವನ್ನ ಮೇಲ್ಗಡೆ ತಂದು ಹೀರ್ಕೊಂಡು ಬೆಳೆಯ ಅಂತ ಒಂದ್ ಶಕ್ತಿ ಹೊಂದಿರ್ತದೆ. ಅದಕ್ಕೋಸ್ಕರವ ಈ ತರ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು, ಇದು ಅಂತರ್ ಬೆಳೆಗೆ ಸಂಬಂಧಪಟ್ಟಂತ ವಿಷಯ. ಇನ್ನು ಸರಣಿ ಬೆಳೆ ಅಂತ ಹೇಳಿ ಕರಿತೀವಿ. ಕೇಳಕ್ಕಿದ್ದೆ ಇಷ್ಟೊತ್ತು ಎಲ್ಲಾ ಬೆಳೆ ಆಯ್ತು, ಆ ಸರಣಿದೇನು ಹೇಳಿಲ್ವಲ್ಲ. ಸರಣಿ ಬೆಳೆ ಅಂತ ಅಂತ ಅಂತ ಅಂದ್ರೆ, ಈಗ ಮುಂಗಾರಲ್ಲಿ ನೀನ್ ಯಾವ್ದೋ ಒಂದು ಹೊಲಕ್ಕೆ ರಾಗಿ ಹಾಕ್ತೀಯ, ಈಗ ನಿನಗೆ ಮತ್ತೆ ಹಿಂಗಾರಲ್ಲೂ ಅವಕಾಶ ಇರ್ತದೆ. ಇಲ್ಲಿ ಮುಂಗಾರು ಚೆನ್ನಾಗಿ ಬೇಗ ಬಂದು ಇನ್ನೇನಾದ್ರು ಅಂತ ಅಂದಾಗ ಮತ್ತೆ ರಾಗಿನ ಹಾಕೋದು ಆಯ್ತಾ. ಮತ್ತೆ ಬೇಸಿಗೆಲಿ ನೀರಾವರಿ ಇರ್ತದೆ, ಬೋರ್ವೆಲ್ ತೆಗ್ಸಿರ್ತೀಯ, ನೀರು ಇರ್ತದೆ, ಇಲ್ಲಿ ಜಮೀನು ಇರ್ತದೆ, ಅಲ್ಲಿ ಮತ್ತು ರಾಗಿ ಹಾಕೋದು, ಇದು ಸರಣಿ ಬೆಳೆ ಅಂತ ಕರಿತೀವಿ. ಇದು ಕೂಡ ವಿಜ್ಞಾನಿಗಳ ಪ್ರಕಾರವ ಅಷ್ಟು ಒಳ್ಳೇದಲ್ಲ ಅಂತಂದ್ರೆ, ಬೆಳೆಯರವ್ರೆ ಬೆಳೀತಾರೆ, ಏನ್ ಹೇಳಿದ್ರು ಇಲ್ಲ ನಾನು ಇದನ್ನೇ ಬೆಳೆಯೋದು ಅಂತ ಬೆಳೀತಾರೆ. ಆದ್ರೆ ಅದು ಅಷ್ಟು ಒಳ್ಳೇದಲ್ಲ. ಬೆಳೆಗಳನ್ನ ಬದಲಾವಣೆ ಮಾಡ್ಕೋಬೇಕು. ರಾಗಿನೇ ಬೇಕು ಅಂತ ಅಂದ್ರೆ ಒಂದ್ ಎಕರೆನಲ್ಲಿ 2 ಫ್ಲಾಟ್ ಮಾಡ್ಕೊಳ್ಳೋದು. ಒಂದ್ ಕಡೆ ಮೆಕ್ಕೆಜೋಳ ಹಾಕ, ಇನ್ನೊಂದ್ ಕಡೆ ರಾಗಿ ಹಾಕ, ಒಂದ್ಸರಿ ಅಲ್ಲಿ ರಾಗಿ ಹಾಕು, ಇನ್ನೊಂದ್ಸರಿ ಇಲ್ಲಿ ಮೆಕ್ಕೆಜೋಳ ಹಾಕು, ಈ ತರ ಮಾಡ್ಕೊಂಡು ಮಾಡಿದ್ರೆ ಒಳ್ಳೇದು. ಇನ್ ಕಡೆದಾಗಿ ಬಹುಮಾಡಿ ಪದ್ಧತಿ ಅಂತ ಹೇಳಿ ಒಂದೈತೆ ನನಗೆ ಬಹುಮಹಡಿ ಪದ್ಧತಿ ಅಂತ ಅಂತ ಅಂದ್ರೆ ಏನಿಲ್ಲ, ನಾವು ಮನೆ ಹೆಂಗೆ ಮನೆ ಮೇಲೆ ಮನೆ ಮನೆ ಮೇಲೆ ಮನೆ ಮನೆ ಮೇಲೆ ಮನೆ ಕಟ್ತೀವೋ ಆ ತರವ ಅಂದ್ರೆ ಬೆಳೆ ಮೇಲ್ ಬೆಳೆ ಮಾಡೋದು ಅಂತ. ಬೆಳೆ ಮೇಲೆ ಅಂತ ಅಂದ್ರೆ ಈಗ ನೋಡು ನಾವೆಲ್ಲ ಹೆಂಗಾಗ್ಬಿಡ್ತೀವಿ ಅಂತ ಅಂತ ಅಂತ ಅಂದ್ರೆ ಬರೀ ರಾಗಿ ಬೆಳೀತಾ ಇಲ್ಲ, ಬರೀ ಭತ್ತ ಬೆಳೀತಾ ಇಲ್ಲ, ನಾವೇನ್ ಮಾಡ್ತಾ ಇದೀವಿ ಎಲ್ಲ ಇವತ್ತು ತೋಟ ಮಾಡ್ತಾ ಇದೀವಿ. ತೆಂಗಿನ ಗಿಡ ಹಾಕು, ಅಡಿಕೆ ಹಾಕು, ಇಂತ ತೋಟಗಾರಿಕೆ ಬೆಳೆಗಳಿಗೆ ಹೆಚ್ಚು ಒಲವನ್ನ ಕೊಡ್ತಾ ಇದೀವಿ. ನೀನು ತೆಂಗಿನ ತೋಟದಲ್ಲಿ ಶುಂಠಿ ಹಾಕೊಂಡೆ ಅದ್ರೊಳಗಡೆ ಚೆನ್ನಾಗಿ ಬಿಸಿಲು ಬೀಳ್ತೈತೆ ಅಂತ ಅಂತ ಅಂದ್ರೆ ಹಾಕೊಂಡೆ ಅಂತ ಅಂದ್ರೆ ಇದು ಬಹುಮಾಡಿ ಅಂತ ಹೇಳ್ಬಿಟ್ಟು ಅಂತಾರೆ. ಮೇಲ್ಗಡೆ ಎಲ್ಲವ ಜಾಸ್ತಿ ಬಿಸಿಲು ಬೇಕು ತೆಂಗಿಗೆ, ತೆಂಗ ಹೀರ್ಕೊಳ್ಳುತ್ತೆ, ಇದೊಂಚೂರು ನೆರಳಲ್ಲಿ ಬರ ಅಂತ ಬೆಳೆಗಳನ್ನ ಮಾಡ್ಕೊಳ್ಳೋ ಅಂತ ಇದನ್ನ ಬಹುಮಾಡಿ ಪದ್ಧತಿ ಅಂತ ಹೇಳಿ ಕರಿತೀವಿ. ಇದು ನಮ್ಗೆ ಯಾವ್ದು ಸೂಕ್ತ ಆಗುತ್ತೆ ಏನು ಅಂತ ಅನ್ಕೊಂಡು ಯೋಚನೆ ಮಾಡ್ಕೊಂಡು, ನಮಗೆ ಗೊತ್ತಿಲ್ಲ ಅಂತ ಅಂದ್ರೆ ವಿಜ್ಞಾನಿಗಳು ಇದ್ದೇ ಇರ್ತಾರೆ, ಅಧಿಕಾರಿಗಳು ಇದ್ದೇ ಇರ್ತಾರೆ, ಅವ್ರನ್ನ ಕೇಳ್ಕೊಂಡು ಏನ್ ಮಾಡಿದ್ರು ಒಳ್ಳೇದು, ಯಾವ್ದ್ರ ಜೊತೆ ಯಾವ್ದು ಬೆಳೆದ್ರು ಒಳ್ಳೇದು, ಸೂಕ್ತವಾಗಿರ್ತದೆ ಸೂಕ್ತವಾಗಿರ್ತದೆ, ಮಣ್ಣು ಚೆನ್ನಾಗಿರ್ತದೆ ಚೆನ್ನಾಗಿರ್ತದೆ ಅನ್ನೋದು ಕೇಳ್ಕೊಂಡು ಮಾಡ ಅಂತದ್ದು ಹೆಚ್ಚು ಸೂಕ್ತ ಶಕ್ತಿ. ನೋಡು ಅಣ್ಣಯ್ಯ, ನಾನು ಬಂದಿದ್ದಕ್ಕೆ ಇಲ್ಲಿ 2 ವಿಚಾರಗಳು ನನ್ ಮಂದಟ್ಟಾಯ್ತು. ಇವಳು ಬಿರಿ ಬಿರಿದ ಹೆಜ್ಜೆ ಹಾಕಿದ್ ಒಂದು, ನಾನು ಒಳ್ಳೊಳ್ಳೆ ವಿಚಾರ ಆಲಿಸಿದ್ದು ಅಂತಂದ್ರೆ ಹಂಗಲ್ಲ ಮೀನಕ್ಕ, ಇಲ್ಲಿ ಹಣೆ ಒಂದಂತಂದ ನೀನು ಹೆಚ್ಚಿಗೆ ಒಡಸ್ಬೇಡ ಹುಕ್ಕೆಯ, ಒಂದು 15-20 ದಿನ ಒಸಿ ಗ್ಯಾಪ್ ಕೊಡು ಅಂತ ಹೇಳ್ದ ಒಂದು. ಎರಡದು ಏನೇನ್ ಬೆಳೆಯ ಬೆಳಿಬೇಕು, ನಮ್ಮ ಮಣ್ಣಿಗೆ ಯಾವ ಒಂದು ಬೆಳೆ ಸೂಕ್ತ ಐತದ ಆ ಬೆಳೆಯ ಬೆಳಿಬೇಕು, ಜೊತೆಗೆ ನಮ್ಮ ಮಣ್ಣಿನ ಫಲವತ್ತತೆ ಹೆಚ್ಚಿಸ್ಕೋಬೇಕು ಅನ್ನೋದಾದ್ರೆ ನಾವೀಗ ಮೇಲ್ ಗೊಬ್ಬರ ಹಾಕೋದೊಂದು. ಈಗ ನೋಡು ಈ ಎಲೆ ಉದ್ರಂತ ಒಂದು ಬೆಳೆಗಳನ್ನ ಬೆಳ್ಕೊಂಡು ಅದನ್ನ ಮತ್ತೆ ಉತ್ಕಂದ್ರೆ ನಮ್ ಭೂಮಿನಾಗೆ ಪೋಷಕಾಂಶ ಹೆಚ್ಚಾಯ್ತದೆ, ಒಳ್ಳೆ ಬೆಳೆ ಬರ್ತದೆ, ಬೆಳೆ ಬಂದ್ಮೇಲೆ ಇನ್ನೇನು ಒಳ್ಳೆ ಆದಾಯ ಅಂತೂ ಹಾಗೆ ಆಯ್ತದೆ. ಈ ನಿಟ್ಟಿನಾಗೆ ಅಣ್ಣ ಇವತ್ತು ಸಾಕಷ್ಟು ವಿಚಾರವಾಗಿ ಹೇಳ್ಕೊಟ್ಟ. ಸುಮ್ನೆ ಮಾತಾಡದ್ ಕಣಪ್ಪ. ಇಲ್ಲ ಸುಮ್ನೆ ಮಾತಲ್ಲದು, ನಾನು ಇನ್ನೊಂದೇನೋ ಹೇಳಕ್ಕಿದ್ದೆ. ಇವಳ್ಯಾಕೋ ತರ ತುರಲಿ ಹೆಜ್ಜೆ ಹಾಕ್ತಾಳೆ ಅಣ್ಣಯ್ಯ, ನಾನು ಇನ್ನು ಒಂದು 3-4 ದಿನ ಬಿಟ್ಟು ನಿನ್ನ ಸಿಗ್ತೀನಿ ಆಯ್ತಾ. ಅಷ್ಟೊಳಗಡೆ ಹೊಸಿ ಯಾರಿಗಾರು ಹೇಳ್ಕಂದಿರು, ಅಲ್ಲಿಗೆ ಒಂದು 15 ದಿನನೇ ಆಗೋಯ್ತದೆ ನಂದು ಜಮೀನ್ಗೆ ಉಕ್ಕಿ ಹಾಕ್ಸಿ. ಹೊಸಿ ತಡ ಆಯ್ತೈತೆ, ಮನೆ ಕಡೆ ಅಲ್ಲಿ ಒಂಚೂರು ಹಾಲು ಕೊಟ್ಟಿದ್ದು ಕ್ಯಾನಲ್ ಹಂಗೆ ಇಟ್ಟು ಬಂದಿದ್ದೆ ಹೊಸಿ ತೊಳಿಬೇಕು. ತೊಳೆದ ತರ ಬಿಡು ಅವರು, ಮಳೆ ಉಳಿ ಕಾಲಿನ ಸಾರ್ ಮಾಡ್ಸಿದ್ದೇನೆ. ಹೌದು ಅದು ಊಟ ಮಾಡ್ಕೊಂಡು ಹೋಗಿರುವಂತೆ. ಆಮೇಲೆ ನಾನ್ ಯಾಕೆ ಕೇಳಲಿಲ್ಲ ಅಂತ ಅಂದ್ರೆ, ನೀನು ಬೈತಿಯಾ ಊಟ ಮಾಡ್ಕೊಂಡು ಹೋಗಕ್ಕಿಲ್ಲ ಅಂತ ಅದ್ಲಸ್ತೀಯಾ, ಹಂಗಾಗಿ ಕೇಳಲಿಲ್ಲ. ನನಗೆ ಆ ಗಮ್ಲನ್ನ ಕೇಳಿಸ್ಕೊಂಡು ನೋಡ್ಕೊಂಡು ಸವಿದೆ ನನಗೆ ಅರ್ಧ ಹೊಟ್ಟೆ ತುಂಬಿಡ್ತು. ಈಗ ಹೊಸ ಏನಾದ್ರು ತರಿಸ್ತೀಯಾ ಅಥವಾ ಹೆಂಗೆ? ಏ ತತ್ತರದಂಡಿ ಬಿಸಿ ಮುದ್ದೆ ಮಾಡ್ತವ್ರೆ ಹಂಗಂತೀಯಾ? ತಿರುತ್ತಾ ಇರ್ಲಿ, ನಾವಿಲ್ಲ ಕೂತ್ಕೊಂಡು ಬಾ ಮೀನಕ್ಕ. ನಡಿ ನಡಿ ನಡಿ. ಇದುವರೆಗೂ ಅರಳಿಕಟ್ಟೆ ಪ್ರಸ್ತುತ ಕೃಷಿ ಚಟುವಟಿಕೆಗಳ ಕುರಿತ ಮಾತುಕತೆಯನ್ನ ಕೇಳಿದಿರಿ. ಭಾಗವಹಿಸಿದ್ದವರು ಅರಕಲಗೂಡು ವಿ ಮಧುಸೂದನ್, ಗೋರಾ ರವಿಶಂಕರ್ ಹಾಗೂ ಹೆಚ್ ಮೋಹನಾಕ್ಷಿ. ಆಕಾಶವಾಣಿ ಹಾಸನ. ಪರಿಸರ ಪ್ರಿಯ ಕೃಷಿ ಕ್ರಮಗಳನ್ನು ಪರಿಚಯಿಸುವ ರೈತರಿಗೆ ಸಲಹೆ. ಪ್ರಾಯೋಜಕರು ನೋ ಆಲ್ಗೆ ನ್ಯಾನೋಬಯೋಟೆಕ್ ಸಂಸ್ಥೆ, ಬೆಂಗಳೂರು. ಪ್ರತಿಯೊಂದು ಬೆಳೆಗೂ ನೋ ಆಲ್ಗೆ ದ್ರಾವಣ ಪರಿಣಾಮಕಾರಿ. ಸಂಪರ್ಕಿಸಿ 8884267651. ರೈತ ಬಾಂಧವರೇ, ಬೇಸಾಯದಲ್ಲಿ ಎಷ್ಟೋ ಸಾರಿ ಹಣ ನಾವು ಖರ್ಚು ಮಾಡಿದಷ್ಟು ವಾಪಸ್ ಬರಲಿಕ್ಕಿಲ್ಲ. ಆದರೆ ಕೆಲವೊಂದು ಸಾರಿ ನಾವು ಏನೂ ಖರ್ಚು ಮಾಡಿರೋದಿಲ್ಲ, ಅಗಾಧವಾದ ಪ್ರತಿಫಲ ಸಿಗುತ್ತೆ. ಈಚೆಗೆ ಹಾಸನ ತಾಲೂಕು ಕೋರವಂಗಲ ಗೇಟ್ ಸಮೀಪ ತೆಂಗು, ಅಡಿಕೆ ಮತ್ತು ಮಾವನ್ನು ಹಾಕಿರುವ ಗುರುಶಾಂತಪ್ಪನವರು ವಿಚಾರವನ್ನು ಹೇಳ್ತಾ ಇದ್ರು. 40 ವರ್ಷಗಳ ಕೃಷಿಯಲ್ಲಿ ಇಷ್ಟೊಂದು ಹಣವನ್ನು ನಾನು ನೋಡಲೇ ಇಲ್ಲ. ಎಳ್ನೀರಿಗೆ ಒಳ್ಳೆ ಬೆಲೆ ಬಂತು, ಅಡಿಕೆಗೂ ಒಳ್ಳೆ ಬೆಲೆ ಇದೆ, ಇನ್ನು ಅಲ್ಲಲ್ಲಿ ಹಾಕಿರುವ ಮಲ್ಲಿಕಮಾವನ್ನ ಹೀಗೆ 4-6 ವರ್ಷಗಳಿಂದ ಜನ ಇಷ್ಟಪಟ್ಟು ತೆಗೆದುಕೊಂಡು ಹೋಗ್ತಾರೆ. ನಾನು ಇದಕ್ಕೆ ಮಾಡಿರೋದು ಅತ್ಯಲ್ಪ ಖರ್ಚು, ಬೆಳೆಯ ನೀರಿನ ಬೇಡಿಕೆಯನ್ನು ನೋಡಿಕೊಂಡು ನೀರನ್ನ ಪೂರೈಕೆ ಮಾಡೋದು ಬಿಟ್ರೆ ರಾಸಾಯನಿಕ ಗೊಬ್ಬರ ಅಂತೂ ಇಲ್ವೇ ಇಲ್ಲ. ಸಗಣಿ ಗೊಬ್ಬರ ಮತ್ತೆ ಬೇರೆ ಬೇರೆದೆಲ್ಲ ನಮ್ಮಲ್ಲಿ ಉತ್ಪಾದನೆ ಮಾಡಿದ್ದನ್ನ ಕೊಡೋದಿದೆ. ಖರ್ಚು ವೆಚ್ಚಗಳು ಕಡಿಮೆನೆ. ನನಗೆ 80 ಮೀರಿದ್ರೂ ಆಸಕ್ತಿಯಿಂದ ಇದರಲ್ಲಿ ತೊಡಸ್ಕೊಂಡಿದ್ದೀನಿ, ವರ್ಮಾನ ಚೆನ್ನಾಗಿದೆ ಅಂತ ಅನ್ಕೊಂಡು ಹೇಳ್ತಾ ಇದ್ರು. ನಿಜ, ಗುರುಶಾಂತಪ್ಪನವರು ಆಸಕ್ತಿಯಿಂದ ಕೃಷಿಯಲ್ಲಿ ತೊಡಸ್ಕೊಂಡಿರೋದ್ರಿಂದ ಅವರಿಗೆ ಕೈಗೆ ಹಣ ಉಳಿತಾಯ ಆಗ್ತಾ ಇದೆ. ಎಷ್ಟೋ ಜನ ತಾವು ಕೆಲಸ ಮಾಡೋದಿಲ್ಲ, ಇನ್ನು ಸಂಪೂರ್ಣವಾಗಿ ಆಳು ಕಾಳುಗಳ ಮೇಲೆ ಅವಲಂಬನೆ ಆದ್ರೆ ನಾವೆಷ್ಟು ದುಡಿಮೆ ಮಾಡಿದ್ರು ಎಷ್ಟು ಹಣ ಬಂದ್ರು ಕೃಷಿಯಲ್ಲಿ ಅದು ಲಾಭ ಅನಿಸೋದಿಲ್ಲ. ನೋಡಿ, ಎಷ್ಟೋ ಜನ ಕೃಷಿಯಲ್ಲಿ ತಾವು ತಾವೇ ಕೆಲಸ ಮಾಡಿಕೊಂಡು ಬೆಲೆ ಕಡಿಮೆ ಆದ್ರೂ ಬೆಳೆ ಸರಿಯಾಗಿ ಬರದೇ ಇದ್ರು ಏನು ಅಂತ ಆತಂಕ ಪಡೆದಲ್ಲೇ ಜೀವನ ಮಾಡೋದಿದೆ. ಇಲ್ಲಿ ಏನಂದ್ರೆ ಖರ್ಚುಗಳು ಹೊರದಾಯಕ ಆಗಬಾರದು, ಬರೋದ್ ಕಡಿಮೆ ಆದ್ರೂ ಜೀವನ ಭಾರ ಅನಿಸಬಾರದು. ಕೆಲವೊಂದು ಸಾರಿ ನೋಡ್ತೀವಲ್ಲ ಕೃಷಿಯಲ್ಲಿ ಕಾಫಿಗೆ ಬಂದ ಬೆಲೆ, ಕಾಳುಮೆಣಸು, ಏಲಕ್ಕಿ, ತೆಂಗು, ಅಡಿಕೆ, ಆಲೂಗಡ್ಡೆ ಹೀಗೆ ಹೇಳ್ತಾ ಹೋದ್ರೆ ಅನೇಕ ಬೆಳೆಗಳಿಗೆ ಬೆಲೆ ಅತ್ಯಧಿಕವಾಗಿ ಬಂದಿದೆ, ಕೆಲವೊಂದು ಸಾರಿ ಕಡಿಮೆ ಆಗೋದಿದೆ. ಕೊಬ್ಬರಿಗೂ ಅಷ್ಟೇ, ಪಾತಾಳಕ್ಕೆ ಹೋಗಿತ್ತು ಬೆಲೆ ಅಲ್ವಾ, ಈಗ ಒಳ್ಳೆ ಧಾರಣೆಯನ್ನ ಗಿಟ್ಟಿಸಿಕೊಂಡಿದೆ. ನಾವು ಮಾಡುವ ಖರ್ಚು ಕಡಿಮೆ ಇರಬೇಕು, ನಮ್ಮ ಕೆಲಸಗಳು ಹೆಚ್ಚಿರಬೇಕು, ಮನೆ ಮಂದಿಯೆಲ್ಲ ಚೆನ್ನಾಗಿ ತೊಡಗಿಸಿಕೊಳ್ಬೇಕು, ಆಳು ಕಾಳುಗಳ ಮೇಲೆ ಅವಲಂಬನೆ ಕಮ್ಮಿ ಇರಬೇಕು, ಇನ್ನು ಯಂತ್ರೋಪಕರಣಗಳನ್ನ ಬಳಕೆ ಮಾಡಿದ್ರೂ ಅವುಗಳಿಗೆ ಕುಡಿಸುವ ಪೆಟ್ರೋಲ್ ಅಥವಾ ಡೀಸೆಲ್ ತಗ್ಗಬೇಕು. ಕೈ ಕೆಲಸ ಮೈ ಕೆಲಸ ಹೆಚ್ಚಾದಷ್ಟು ಕೃಷಿಯಲ್ಲಿ ಹಣ ಉಳಿತಾಯ ಆಗ್ತಾ ಹೋಗ್ತದೆ, ಹೊರೆ ಅನಿಸೋದಿಲ್ಲ. ರೈತ ಬಾಂಧವರೇ, ಬೇಸಾಯದಲ್ಲಿ ಬರೀ ನಾವೇ ಕೆಲಸ ಮಾಡೋದಲ್ಲ, ನೂರಾರು ರೀತಿಯ ಜೀವಿಗಳು ಕೃಷಿಕನ ಒಳಿತಿಗೆ ಕಾಯಕ ಮಾಡ್ತಾ ಇರ್ತವೆ. ನಾವು ಬಳಸುವ ಅಥವಾ ನಾವು ಹಾಕುವ ಗಿಡಗಳು, ತಳಿಗಳು, ಬೀಜಗಳು ಸಹ ನಮ್ಮ ಆರ್ಥಿಕ ಪರಿಸ್ಥಿತಿಯನ್ನ ನಿರ್ಧರಿಸವೆ. ನೋಡಿ, ಮಾವಿನಲ್ಲಿ ಮಲ್ಲಿಕಾ ತಳಿ ಗುರುಶಾಂತಪ್ಪನವರು ಹಾಕಿದರಲ್ಲ, ಅದು ಅಷ್ಟು ಸುಲಭವಾಗಿ ಕೊಳೆಯೋದಿಲ್ಲ, ಹಣ್ಣು ನೊಣಕ್ಕೂ ತುತ್ತಾಗೋದಿಲ್ಲ, ಒಳ್ಳೆ ರುಚಿ. ಮಲ್ಲಿಕಾ ಒಂದೊಂದು ಕಾಯಿ 1/4 ಕೆಜಿ, 1/2 ಕೆಜಿ, 3/4 ಕೆಜಿ ತನಕ ಬರೋದಿದೆ. ಕಡಿಮೆ ಬೆಲೆ ಕೊಟ್ರು ಅವರಿಗೆ ಒಳ್ಳೆ ಲಾಭ. ಹಣ್ಣು ಬಳಕೆ ಬರುತ್ತೆ, ಜನ ಇಷ್ಟಪಟ್ಟು ತಿಂತಾರೆ. ಒಳಗಡೆ ನಾರು ಕಡಿಮೆ, ವಾಟೆನೂ ತೆಳುವಾಗಿರುತ್ತೆ, ಸಿಪ್ಪೆ ತೆಗೆದ್ರೆ ಬಾಯಿ ತುಂಬಾ ತಿನ್ಬೇಕು, ಇಷ್ಟಪಟ್ಟು ಹೊಟ್ಟೆಗೆ ಸೇರಿಸಬೇಕು, ತಿರುಳೆ ಹೆಚ್ಚು. ಇಂಥ ತಳಿಗಳನ್ನ ನಾವು ಆಯ್ಕೆ ಮಾಡಿಕೊಂಡ್ರೆ ಗ್ರಾಹಕರು ಹೆಚ್ಚು ಬೆಲೆ ಇಟ್ಟರೂ ತೆಗೆದುಕೊಂಡು ಹೋಗ್ತಾರೆ. ಬೀಜನೇ ಹೆಚ್ಚಿಗಿದೆ, ನಾರ್ನಾರಿದೆ, ಇನ್ನು ತಿನ್ಲಿಕ್ಕೆ ಇಷ್ಟ ಇಲ್ಲ ಅಂತಂದ್ರೆ